ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ ಅಳವಡಿಸಿರುವವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಮುಖ್ಯ ಆಯುಕ್ತರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕ್ಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ರೈತ ಸ್ನೇಹಿತರಿಗೆಲ್ಲ ಮತ್ತೊಮ್ಮೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭವಿಷ್ಯದ ಸ್ಮಾರ್ಟ್ ಫುಡ್, ಸಿರಿಧಾನ್ಯಗಳು, ಈ ಕುರಿತು ಸಂವಾದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಕಮಲಾಬಾಯಿ ಕೂಡಿಗೆ ಮತ್ತು ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಸಾಕಮ್ಮ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಸಾಕಮ್ಮನವರೇ ನಮಸ್ಕಾರ. ನಮಸ್ತೆ ಸರ್. ಡಾಕ್ಟರ್ ಕಮಲಾಬಾಯಿ ಕೂಡಿಗೆ ಅವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಈ ಭವಿಷ್ಯದ ಸ್ಮಾರ್ಟ್ ಫುಡ್ ಅಂತ ಯಾಕೆ ಸಿರಿಧಾನ್ಯಗಳನ್ನು ಕರಿತೀರಿ ಸರ್? ಭವಿಷ್ಯದ ಆಹಾರಗಳಂತಂದರೆ, ಈಗ ಹಿಂದೆ ಒಂದು 60ನೇ ದಶಕದಲ್ಲಿ ನಾವೇನು ಅಂದರೆ, ಒಂದು ಹಿಂದೆ ಹೋದರೆ, ಹಸಿರು ಕ್ರಾಂತಿ ಹಿಂದೆ ಹೋದರೆ ಸಿರಿಧಾನ್ಯಗಳೇನು ಹೊಸದಲ್ಲ. ಎಲ್ಲ ಬೆಳೀತಾ ಇದ್ದರು, ಬಳಸ್ತಾ ಇದ್ದರು, ಆರೋಗ್ಯನೂ ಚೆನ್ನಾಗಿಟ್ಕೊಂಡಿದ್ರು. ಸೊ ಈಗ ಬರ್ತಾ ಬರ್ತಾ ಹಸಿರು ಕ್ರಾಂತಿಯ ನಂತರ ಏನಾಯಿತು ಅಂದರೆ, ಎಲ್ಲೋ ಒಂದು ಕಡೆ ನಾವು ಹಸಿವನ್ನು ನೀಗಿಸ್ಲಿಕ್ಕೆ ಹೋಗಿ ಹೆಚ್ಚು ಹೆಚ್ಚು ಆದಾಯ ಬರುವಂಥ ಮತ್ತು ಇಳುವರಿ ಕೊಡುವಂಥ ಆಹಾರ ಬೆಳೆಗಳಿಗೆ ನಾವು ಹೋಗಿ ಎಲ್ಲೋ ಒಂದು ಕಡೆ ಈ ಸಿರಿಧಾನ್ಯಗಳನ್ನು ನಾವು ಕಡೆಗಣಿಸ್ತೀವ ಅಂತ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಈ ಹವಾಮಾನ ವೈಪರೀತ್ಯ ಇದನ್ನೆಲ್ಲ ನೋಡೋದಾದರೆ, ಜನರ ಆರೋಗ್ಯದವನ್ನು ಚಿಂತನೆಯನ್ನು ಮಾಡೋದಾದರೆ, ಖಂಡಿತ ಈ ಧಾನ್ಯಗಳು ಮತ್ತೆ ಮರಳಿ ಬರಬೇಕು, ಮತ್ತೆ ನಮ್ಮ ಆಹಾರ ತಟ್ಟೆಯಲ್ಲಿ ಇರಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಇದರಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಅಷ್ಟು ಸಮೃದ್ಧವಾಗಿದ್ದಾವೆ. ಸೊ ಅನೇಕ ಕಾಯಿಲೆಗಳ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿಯನ್ನು ಇರುವಂತಹ ಈ ಧಾನ್ಯಗಳಲ್ಲಿ ಸಿರಿಧಾನ್ಯಗಳು ಮತ್ತು ಭವಿಷ್ಯದ ಆಹಾರಗಳು ಅಂತಲೇ ಸ್ಮಾರ್ಟ್ ಫುಡ್ಸ್ ಮತ್ತು ನ್ಯೂಟ್ರಿ ಸೀರಿಯಲ್ಸ್ ಅಂದರೆ ಪೌಷಕಾಂಶ ಭರಿತವಾದಂಥ ಧಾನ್ಯಗಳು ಅಂತಲೇ ನಾವು ಹೇಳ್ಬೋದು. ಬೇರೆ ಇದರಲ್ಲಿ ಇಲ್ದಲೇ ಇರೋದು ಇದರಲ್ಲಿ ಏನಿದೆ ಮೇಡಮ್ ಅಂತ ವಿಶೇಷ? ಈಗಿನ ಒಂದು ಆಹಾರಗಳಲ್ಲಿ ನೋಡೋದಾದರೆ ನಾರಿನಂಶ ತುಂಬ ಕಡಿಮೆ ಇದೆ, ಮತ್ತು ಲವಣ ಖನಿಜಗಳ ಅಂಶನೂ ಕಡಿಮೆ ಇದೆ, ಮತ್ತು ರೋಗಗಳ ವಿರುದ್ಧ ಹೋರಾಟ ಮಾಡುವಂಥ ಒಂದು ಔಷಧೀಯ ಗುಣಗಳು ಸಿರಿಧಾನ್ಯಗಳಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಆ್ಯಂಟಿ ಆಕ್ಸಿಡೆಂಟ್ಸ್ಗಳಾಗಿರ್ಬೋದು ಅಥವಾ ನಾರಿನಂಶ ಮತ್ತು ಪ್ರೋಟೀನ್ ಅಂಶ, ಏಕೆಂದರೆ ಇವು ಪಾಲಿಷ್ ಮಾಡೋಕ್ಕಾಗಲ್ಲ, ಪಾಲಿಷ್ ಮಾಡೋದಿಲ್ಲ. ಅಕ್ಕಿ ಹೇಗೆ ಪಾಲಿಷ್ ಮಾಡ್ತೀವಿ, ಪಾಲಿಷ್ ಮಾಡಿದ ನಂತರ ಈ ಪೋಷಕಾಂಶಗಳು ಎಲ್ಲ ಹೋಗ್ತವೆ. ಸೊ ಇದರಲ್ಲಿ ಆ ಒಂದು ಪಾಲಿಷ್ ಮಾಡದೇ ಇರುವಂಥ ಧಾನ್ಯಗಳು ಮತ್ತು ಸಮೃದ್ಧವಾಗಿರುವಂಥ ಧಾನ್ಯಗಳು, ಪೋಷಕಾಂಶಗಳು ಸಮೃದ್ಧವಾಗಿದ್ದಾವೆ. ಸೊ ಹಾಗಾಗಿ ಇವು ಪುಷ್ಟಿ ಕೊಡುವಂಥ ಆಹಾರಗಳಂತಲೇ ಹೇಳ್ಬೋದು. ಅಂದರೆ ಭೂತಕಾಲದಲ್ಲಿದ್ದಂತಹ ಸಿರಿಧಾನ್ಯಗಳು ಭವಿಷ್ಯದ ಆಹಾರ ಆಗ್ಬೋದು ಅಂತ ತಮ್ಮ ವಿಚಾರ? ಹೌದು ಅಲ್ವೇ? ಅಂದ್ರೆ ಹಿಂದೆ ಬೆಳೀತಾ ಇದ್ರು, ಮಧ್ಯದಲ್ಲಿ ಬಿಟ್ಟಿದ್ದಾರೆ, ಮುಂದೆ ಬೆಳಿಬೇಕು ಅಲ್ವೇ? ಸಿರಿಧಾನ್ಯಗಳು ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಯಾವ್ಯಾವ ಧಾನ್ಯಗಳನ್ನ ಗಮನದಲ್ಲಿ ಇಟ್ಕೊಂಡಿದ್ದೀರಿ? ಸಜ್ಜೆ, ಜೋಳ, ಊದಲು, ಸಾಮೆ, ನವಣೆ, ಬರಗು, ಹಾರಕ, ಕೊರ್ಲೆ, ಇವೆಲ್ಲ ಸಿರಿಧಾನ್ಯಗಳ ಪಟ್ಟಿಗೆ ಬರುವಂತವು. ಓಕೆ, ಇವೆಲ್ಲವೂ ಕೂಡ ಮುಂದಿನ ಆಹಾರ ಅಂತಾನೆ ಆಹಾರಗಳು ಅಲ್ವಾ? ಹೌದು. ಈಗ ಅದನ್ನು ಬೆಳೆಯೋದ್ರಿಂದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ, ಹೌದು ಎಲ್ರಿಗೂ ಗೊತ್ತು, ರೈತನಿಗೆ ಆದಾಯನೂ ಬರುತ್ತೆ. ಹೌದು, ಆದಾಯ ಆಗುತ್ತೆ ಸರ್. ಹೇಗೆ ಅಂತಂದರೆ, ಈಗಿನ ಪರಿಸ್ಥಿತಿನಲ್ಲಿ ಹೆಚ್ಚು ನೀರು ಬೇಡಿಕೆ ಇರುವಂಥ ಬೆಳೆಗಳನ್ನು ಬೆಳಿಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಧಾನ್ಯಗಳನ್ನು ಬೆಳೆದರೆ ರೈತ ಖಂಡಿತ ಆದಾಯ ಪಡಿಬೋದು. ಹೇಗೆ ಅಂದರೆ, ಇದಕ್ಕೆ ಈಗಿನ ಒಂದು ಪರಿಸ್ಥಿತಿನಲ್ಲಿ ಸಾಕಷ್ಟು ಜನ ಕಾಯಿಲೆಗೆ ತುತ್ತಾಗ್ತಿದ್ದಾರೆ. ಮಧುಮೇಹಿಗಳಾಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗಿರ್ಬೋದು, ಇವು ಎಲ್ಲದಕ್ಕೂ ಜನ ಏನು ಅಂದರೆ ಸಿರಿಧಾನ್ಯಗಳೇ ಹೋಗ್ತಿದ್ದಾರೆ. ಯಾಕೆಂದರೆ ಅದರಲ್ಲಿರತಕ್ಕಂಥ ಪೋಷಕಾಂಶಗಳು ಮತ್ತು ಲೋ ಗ್ಲೈಸಿಮಿಕ್ ಇಂಡೆಕ್ಸ್. ಸೊ ಇಂಥ ಕಾಯಿಲೆಗಳಿಗೆ ತುಂಬ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂಥ ಆಹಾರಗಳು ಬೇಕಾಗುತ್ತೆ. ಸೊ ಹಾಗಾಗಿ ಈಗ ಮಧುಮೇಹಿಗಳಿಗೆ ಅಂತಂದರೆ ಜಾಸ್ತಿ ಗ್ಲೈಸಿಮಿಕ್ ಇಂಡೆಕ್ಸ್ ಇದ್ದರೆ ಅವರಿಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಲೋಯರ್ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂಥ ಆಹಾರಗಳ ಬೇಡಿಕೆ ಈಗ ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ಆರೋಗ್ಯ, ಇನ್ನೊಂದು ಕಡೆ ಆಹಾರ, ಇನ್ನೊಂದು ಕಡೆ ಆದಾಯ, ಇವೆಲ್ಲನೂ ಕೂಡ ರೈತನಿಗೆ ಖಂಡಿತವಾಗಲು ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದರೆ ಈಗ ನಾನು ಭತ್ತ ಬೆಳಿತೀನಿ ಅಥವಾ ನಾನು ಕಬ್ಬು ಬೆಳಿತೀನಿ ಅಥವಾ ಇನ್ಯಾವುದೋ ಬೆಳೆ ಬೆಳಿತೀನಿ, ಅದ್ರ ಬದಲು ಇದನ್ನ ಬೆಳಿಬೇಕು ಅಂತ ಆದ್ರೆ ರೈತ ಕೇಳೋ ಮೊದಲನೇ ಪ್ರಶ್ನೆ ಇದರಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ. ಈಗ ಭತ್ತ ಕಬ್ಬು ಬಿಟ್ಟು ನಾವು ಬೆಳಿರಿ ಅಂತ ಹೇಳಲ್ಲ. ಸೊ ಇದು ಮರಳಿ ಮತ್ತೆ ನಿಮ್ಮ ಗದ್ದೆಗೆ ಬರಬೇಕು, ಇದು ಒಂದು ನಿಮ್ಮ ಆಹಾರ ಬೆಳೆಗಳಲ್ಲಿ ಒಂದು ಭಾಗ ಆಗಬೇಕು ಅಷ್ಟೇ. ಸೊ ಆಹಾರದಲ್ಲಿ ನಾವು ಕೂಡ ಹಾಗೇನೆ ಹೇಳೋದು, ಯಾಕೆಂದರೆ ಈಗ ಜೋಳ ಬಿಡಿ, ಸಜ್ಜೆ ಬಿಡಿ ಅಂತ ಹೇಳಲ್ಲ ನಾವು, ಅಕ್ಕಿ ಬಿಡಿ ಅಂತ. ಅದರ ಜೊತೆಯಲ್ಲಿ ಇದು ಒಂದು ಭಾಗ ಆಗಿರಲಿ, ಸಿರಿಧಾನ್ಯ ಕೂಡ ಆಹಾರ ತಟ್ಟೆಯಲ್ಲಿ ಒಂದು ಭಾಗ ಆಗಲಿ. ಸೊ ಹಾಗಾಗಿ ಈ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮಗೆ ದೊರೀಲಿ ಅಂತ. ಸಾಕಮ್ಮನವ್ರೆ, ಹುಟ್ಟೂರು ಯಾವುದು ತಾಯಿ ತಮ್ಮದು? ನಮ್ದು ಕೆರಗೋಡ್ ಹತ್ರ ಮಾರ್ಗೋಡ್ನಳ್ಳಿ ಅಂತ. ಮಾರ್ಗೋಡ್ನಳ್ಳಿ ಈಗಿರೋ ಊರು? ಈಗ ಊರರು ಒಳಲು. ಒಳಲು. ಜಮೀನು ಎಷ್ಟಿದೆ? ನಮಗೆ 4 ಎಕರೆ ಜಮೀನಿದೆ. ಏನೇನು ಬೆಳೆ ಬೆಳಿತೀರಿ ಸಾಕಮ್ಮನವ್ರೆ? ಕಬ್ಬು, ಭತ್ತ, ರಾಗಿ ಬೆಳೀತಾ ಇದ್ದೀವಿ. ಮತ್ತೆ ಈಗ ನಮ್ಮ ಮನೆಯವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಜೊತೆಗೆ ಸಿರಿಧಾನ್ಯನೂ ಸ್ವಲ್ಪ ಹಾಕಿ, ನಮ್ಮ ಮನೆ ಬಳಕೆಗೆ ಮಾರಕ್ಕಾಗದೇ ಇರೋ ಮನೆ ಬಳಕೆಗಾದರೂ ಹಾಕಿ ಅಂತ ನಾನು ಇವಾಗ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ. ಈಗ ಹೇಳ್ತಾ ಇದ್ದೀನಿ. ಹೌದು, ನಮಗೆ ಸಿರಿಧಾನ್ಯದ ಬಗ್ಗೆ ಇವಾಗ ಗೊತ್ತಿದೆ, ಅದ್ರ ಮಹತ್ವ ಏನು ಅಂತ ಗೊತ್ತಿದೆ. ಫಸ್ಟ್ ಎಲ್ಲ ನಮಗೆ ಅಷ್ಟಾಗಿ ಇದು ಸಿರಿಧಾನ್ಯ ಮಧ್ಯೆ ನಮಗೆ ಅದು ತಿಳಿದಿರೋದ್ರಿಂದ ನಮಗೆ ಗೊತ್ತಾಗಿಲ್ಲ. ಈಗ ಸಿರಿಧಾನ್ಯದ ಬಗ್ಗೆ ನಮಗೆ ಇಲ್ಲಿ ಡಾಕ್ಟ್ರು ಹತ್ರ ಹೋಗಲಿ ಏನೋ ಹೋಗಲಿ ಅವ್ರು ಹೇಳ್ತಿದ್ದಾರೆ, ಸಿರಿಧಾನ್ಯನ ಜಾಸ್ತಿ ಅಕ್ಕಿ ಜಾಸ್ತಿ ಉಪಯೋಗಿಸ್ಬೇಡಿ, ಸಿರಿಧಾನ್ಯ ಬೆಳೆಸಿ, ಎಲ್ಲ ಆರೋಗ್ಯಕರವೂ ಆಗಿರ್ತೀರಿ ತಿಂದರೆ ಮನೆ ಜನೆಲ್ಲ, ಒಂದು ದಿನಕ್ಕೆ ಒಂದು ಟೈಮ್ ಆದರೂ ತಿನ್ನಿ ಅಂತ ನಮಗೆ ಎಲ್ಲ ಕಡೆನೂ ಹೇಳಿದ್ರು. ಅದೇ ಥರ ನಾವು ಸ್ನ್ಯಾಕ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರಲ್ಲೇ ಈಗ ನಾವು KVK ಹೋದ್ವಿ, ಟ್ರೈನಿಂಗ್ ತೊಗೊಂಡು ಮೇಡಮ್ಗೆ ಹೇಳಿದ್ವಿ ಯಾವ್ದ್ರ ಬಗ್ಗೆ ಟ್ರೈನಿಂಗ್ ತೊಗೋತೀರಾ ಅಂತ ಕೇಳಿದ್ರು. ನಾವು ಹಿಂಗೆ ಸಿರಿಧಾನ್ಯದಲ್ಲಿ ಸ್ನ್ಯಾಕ್ಸ್ ಮೂಲವರ್ಧನೆ ಮಾಡೋದನ್ನು ಹೇಳ್ಕೊಡಿ ಮೇಡಮ್ ಅಂತ ನಾವು ಕೇಳಿದ್ವಿ. ಇವಾಗ ಅವರು ನಿಮ್ಗೆ ಯಾಕೆ ಸಿರಿಧಾನ್ಯನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂತ ಕೇಳಿದ್ರು. ಮೇಡಮ್ ಇವಾಗೆಲ್ಲ ಅಕ್ಕಿ ಇದು ತಿಂದು ಎಲ್ಲರಿಗೂ ಕಾಯಿಲೆ ಬರ್ತಾ ಇದೆ, ಸಿರಿಧಾನ್ಯದಲ್ಲಿ ಅನ್ನ ಮಾಡ್ಕೊಂಡು ತಿನ್ಬೋದು, ನಾವು ಬೇರೆ ಏನೇ ಸ್ನ್ಯಾಕ್ಸ್ ಮಾಡು ತಿನ್ಬೋದು, ಸ್ನ್ಯಾಕ್ಸ್ ಯಾರು ಮಾಡ್ತಾ ಇಲ್ಲ, ನಮಗೆ ಸ್ನ್ಯಾಕ್ಸ್ ಹೇಳ್ಕೊಡಿ ಅಂತ ಹೇಳಿದಾಗ. ನಿಮಗೆ ಸಿರಿಧಾನ್ಯದ ಬಗ್ಗೆ ತಿಳಿದಿದ್ದು ಹೇಗೆ? ತಿಳಿದಿದ್ದು ನಮಗೆ ಈಗ ನಾವು ಹೊರಗಡೆ ಎಲ್ಲ ಹೋಗ್ತಾ ಇದ್ವಿ, ಹೊರಗಡೆ ಎಲ್ಲ ಹೋಗ್ತಾ ಇದ್ದಾಗ ಹಾಸ್ಪಿಟ್ಲಿಗೆ ಒಂದು ಜ್ವರ ಬರಲಿ, ಒಂದು ತಲೆನೋವು ಅಂದರೆ ಜಾಸ್ತಿ ನಾವು ಶುಗರ್ನ ಪೇಷೆಂಟ್ಗಳನ್ನ ನಾವು ಕರ್ಕೊಂಡು ಹೋದಾಗ ಅವರು ಡಾಕ್ಟ್ರ್ ಹೇಳ್ತಾ ಇದ್ರು, ಜಾಸ್ತಿ ಸಿರಿಧಾನ್ಯ ಬೆಳೆಸಿ, ನೀವು ಸಿರಿಧಾನ್ಯ ಬೆಳೆಸಲ್ಲ, ಈಗ ಒಂದು ಸ್ವಲ್ಪ ಸುಸ್ತಾದರೆ ಶುಗರ್ನವ್ರಿಗೆ ಜಾಸ್ತಿ ಯಾವಾಗ ಸುಸ್ತಾಗ್ತಾ ಇರುತ್ತೆ. ಅವಾಗ ಕೇಳಿದಾಗ ಅವರು ಸಿರಿಧಾನ್ಯ ಬೆಳೆಸಿದ್ರೆ ನೀವು ಅದರಲ್ಲಿ ನಿಮಗೆ ಜಾಸ್ತಿ ಸುಸ್ತು ಬರಲ್ಲ, ಬೆಳಗ್ಗೆ ತಿಂದರೆ ಮಧ್ಯಾಹ್ನವರೆಗೂ ಅದು ಜಾಸ್ತಿ ಇದಾಗಲ್ಲ, ಹಂಗಾಗಿ ನೀವು ಅದನ್ನು ಬಳಸಿ, ಸ್ವಲ್ಪ ಜಾಸ್ತಿ ನೀರು ಕುಡಿಬೋದು, ಸುಸ್ತಾಗಲ್ಲ, ಬೇರೆದೆಲ್ಲ ತಿಂದರೆ ನೀರಷ್ಟು ಕುಡಿಯೋಕ್ಕಾಗಲ್ಲ, ಇದನ್ನು ತಿಂದರೆ ನಾರಿನಂಶ ಇರುತ್ತೆ ಅಂತ ನಮಗೆ ಹೇಳ್ತಾ ಇದ್ರು. ಕೆವಿಕೆಗೆ ಅಂದ್ರೆ ನಾವು ಫಸ್ಟ್ ಹಪ್ಪಳ ಮಾಡ್ತಾ ಇದ್ವಿ. ಹಪ್ಪಳ ಮಾಡ್ತಿರ್ಬೇಕಾದ್ರೆ ನಮ್ಗೆ ಯಾರೊಬ್ರು ಹೇಳಿದ್ರು ತಿಂಡಿಗಳು ಮಾಡಿ ಸ್ನ್ಯಾಕ್ಸ್, ಬರೀ ಹಪ್ಪಳ ಒಂದೇ ಮಾಡಬೇಡಿ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಕೆವಿಕೆಗೆ ಹೋಗಿ ಕಮಲಾಬಾಯಿ ಮೇಡಮ್ ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ತಿಂಡಿ ಬೇಕು ಅಂತ ಕೊಡ್ತಾರೆ, ಅಲ್ಲೋಗಿ ಟ್ರೈನಿಂಗ್ ತಗೊಳ್ಳಿ ಅಂತ ಹೇಳಿದ್ರು. ಸರಿ, ನಾವು ಅಲ್ಲಿಗೆ ಹೋಗಿದ್ವಿ ಮೇಡಮ್. ನಾವು ಕೇಳಿದ್ವಿ, ಆಯ್ತಪ್ಪ ನಿಮ್ಗೆ ಯಾವ ಥರದಲ್ಲಿ ಟ್ರೈನಿಂಗ್ ಬೇಕು ಅಂತ ಕೇಳಿದ್ರು. ಮಾಮೂಲಿ ಯಾವ ಧಾನ್ಯಗಳಲ್ಲಿ ಬೇಕು ಅಂತ ಕೇಳಿದ್ರು. ನಾವು ಅವಾಗ ಸಿರಿಧಾನ್ಯನೇ ಆಯ್ಕೆ ಮಾಡ್ಕೊಂಡ್ವಿ. ಅಲ್ಲ, ನಾವು ನಾವು ಅಂತಿದ್ರಲ್ಲ, ಅಂದ್ರೆ ನಿಮ್ದೇನು ಗುಂಪಲ್ಲಿ ಹೋಗಿದ್ದೆ? ಇಲ್ಲ, ಹೌದು ಮೇಡಮ್, ಸರ್ ಗುಂಪಲ್ಲೇ ಹೋಗಿದ್ದು. ನಾವು ಸ್ವಸಹಾಯ ಸಂಘ ಗುಂಪಲ್ಲಿ ನಾವು ಹೋಗಿದ್ದು, ಗುಂಪು ಮಾಡ್ಕೊಂಡು ಗುಂಪು ಮಾಡ್ಕೊಂಡಿದ್ವಿ. ಏನ್ ನಿಮ್ ಗುಂಪಿನ ಹೆಸರು? ನಮ್ದು ಚಿತ್ತಾಳಮ್ಮ ಸ್ವಸಹಾಯ ಸಂಘ ಅಂತ ಇದು. ಎಷ್ಟು ಜನ ಇದ್ದೀರಿ? ನಾವು 20 ಜನ ಇದ್ದೀವಿ ಸರ್. ಸಂತೋಷ. 20 ಜನ ಹೋಗಿದ್ವಿ. 20 ಜನನು ಹೋಗಿದ್ವಿ, ಆದ್ರೆ ಹೋಗಿ ಟ್ರೈನಿಂಗ್ ತಗೊಂಡಿದ್ದು 20 ಜನ ಮಾಡ್ತಾ ಇರೋದು. ಅದ್ರಲ್ಲಿ ಇಬ್ಬರೇನೆ ಸರ್. ಯಾರ್ಯಾರು? ಮಂಜುಳಾ ಅಂತ ಒಬ್ರು, ನಾವೊಬ್ರು, ಇನ್ನೊಬ್ರು ಸಾಕಮ್ಮ. ಸಾಕಮ್ಮ ಓಕೆ, ಏನ್ ಮಾಡ್ತಾ ಇದ್ರಿ ಸಾಕಮ್ಮನವ್ರೆ ನೀವೀಗ? ಈಗ ನಾವು ನಾನು ಅವರು ಸ್ವಲ್ಪ ಮೇಡಮ್ ಹೇಳಿದ್ಮೇಲೆ ಡಿವೈಡ್ ಮಾಡ್ಕೊಂಡಿದ್ವಿ. ಅವರು ನಾವನಲ್ಲಿ ಒಬ್ರು ಸಾಮೇಲಿ ಒಬ್ರು ಮಾಡ್ಕೊಳಂಗೆ ಮಾಡ್ಕೊಂಡಿದ್ವಿ. ಅವ್ರು ನಾವು ಸಾಮೆ ಸಿರಿ ಧಾನ್ಯಗಳಲ್ಲಿ ಚಕ್ಲಿ ನಿಪ್ಪಟ್ಟು ಮತ್ತೆ ಇದು ಹುಂಡೆ ಲಡ್ಡು ಮಾಡ್ತೀವಿ ಸರ್. ಲಡ್ಡು ಮಿಕ್ಸರ್ ಮಿಕ್ಸರ್ಗಳು ಮಾಡ್ತೀವಿ, ಒಬ್ಬಟ್ಟು ಮಾಡ್ತೀವಿ. ಅದರಲ್ಲೇ ಪ್ರತಿ ಒಂದು ಸಿರಿಧಾನ್ಯ ಅಕ್ಕಿಲಿ ಏನು ಮಾಡ್ಬೋದು ಅನ್ನೋದೆಲ್ಲದೂ ಸಿರಿಧಾನ್ಯ ಬಳಸ್ಕೊಂಡು ಮಾಡ್ತಾ ಇದ್ದೀವಿ. ಅವ್ರೇನು ಮಾಡ್ತಾರೆ? ಅವ್ರೂ ಕಜ್ಜಾಯ ಮತ್ತೆ ಮುಸಾರೆ, ಅವ್ರ ಕೂಡ ಚಕ್ಲಿ ರಾಗಿ ಬಳಸ್ಕೊ, ರಾಗಿ ಚಕ್ಲಿ, ರಾಗಿ ನಿಪ್ಪಟ್ಟು, ಈ ಥರದ್ದೆಲ್ಲ ಸಿರಿಧಾನ್ಯನೇ ಬಳಸಿ ನಾವು. ಮತ್ತೆ ನಮ್ಮದು ಏನು ಆಯಿಲ್ ಅಂದರೆ ನಾವು ಎತ್ತಿನ ಗಾಣದಲ್ಲಿ ನಾವು ಕಡಲೆ ಬೀಜ ತಗೊಂಡೋಗಿ ನಾವೇ ಆಡಿಸ್ಕೊಂಡು ಬಂದು ಮಾಡ್ತಾ ಇದ್ದೀವಿ. ಎತ್ತಿನ ಗಾಣಲ್ಲಿದೆ, ಕುರಿಕೊಪ್ಪಲಲ್ಲಿದೆ, ಅಲ್ಲಿ ಥಿಂಕ್ ನ್ಯಾಚುರಲ್ ಅಂತ ಒಂದು ಎತ್ತಿನಗಳೊಂದು ಇದೆ, ಸೊ ಅಲ್ಲೇ ಹೋಗಿ ಆಡಿಸ್ಕೊಂಡು ಬಂದು ಮಾಡ್ತೀವಿ. ಅಂದ್ರೆ ಕಡಲೆಕಾಯಿ ಬೀಜ ನಿಮ್ದೇ ಅಂದ್ರೆ ನೀವು ಕಡಲೆಕಾಯಿ ಬೆಳಿತೀರಾ? ಇಲ್ಲ ಸರ್, ನಾವು ಬೆಳೆಯೋರ ಹತ್ರ ತಗೊಂತೀವಿ ಸರ್. ಯಾಕಿಂದ ನಾವು ಬೆಳಿತಾರಲ್ಲ ಅವ್ರ ಹತ್ರ ತಗೊಂಡು ನಾವು ಕುಂಟಾಲ್ಗಟ್ಟಲೆ ತಗೊಂಡೋಗಿ ಆಡಿಸ್ಕೊಂಡು ಬಂದು ಮಾಡ್ತೀವಿ ಸರ್. ಅಂದ್ರೆ ಸ್ವಾಭಾವಿಕವಾಗಿ ಗಾಣದೆಣ್ಣೆ ಬಳಸಿ ಜೊತೆಗೆ ನಾವು ಜನಕ್ಕೆ ನಾವು ಆರೋಗ್ಯಕರವಾದ ತಿಂಡಿ ಸ್ನ್ಯಾಕ್ ಕೊಟ್ಟರು ಆರೋಗ್ಯಕರವಾದ ತಿಂಡಿನ ನಾವು ಕೊಡಬೇಕು ಅಂತ ನಾವು ಎಲ್ಲಾನು ಮಾಡ್ತಾಯಿದ್ದೆ, ಅದೇ ರೀತಿ ಮಾಡ್ತಿದ್ದೆ ಸರ್. ಮತ್ತೆ ನಾವು ಯಾವುದೇ ತಿಂಡಿಗೂ ಮೈದಾ ಡಾಲ್ಡಾ ಸಕ್ಕರೆ ಯಾವುದು ಬಳಸಲ್ಲ ಸರ್. ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ತೀವಿ, ಎಣ್ಣೆನ ಹೊಳ್ಳೆ ನಾವು ಗಾಣದ ಎಣ್ಣೆ ಹಾಕಿ ಮಾಡ್ತೀವಿ. ಹೇಳ್ಬಿಟ್ರಲ್ಲ. ಹೌದು ಸರ್, ಎಲ್ಲ ಹಾಕಿ ಮಾಡ್ತೀವಿ ಸರ್. ಸಕ್ಕರೆ ಬಳಸಲ್ಲ? ಸಕ್ಕರೆ ಬೆಲ್ಲ ಬಳಸ್ತೀವಿ, ಬೆಲ್ಲ ಬಳಸ್ತೀವಿ, ಮೈದಾ ಬಳಸಲ್ಲ, ಸಿರಿಧಾನ್ಯದ ಹಿಟ್ಟು ಬಳಸ್ತೀವಿ ಪ್ರತಿಯೊಂದಕ್ಕೂ. ಈಗ ಈ ಥರ ತುಪ್ಪ ಬಳಸಲ್ಲ ನಾವು, ನಾಟ್ಯ ಹಸಿರಿನ ತುಪ್ಪ ಬಳಸ್ತೀವಿ, ಇಲ್ಲಾಂದ್ರೆ ಬೆಣ್ಣೆ ಬಳಸ್ಕೊಂಡು ಮಾಡ್ತೀವಿ ಸರ್. ಹಾಕ್ಲೇಬೇಕು ತುಪ್ಪ. ನಮ್ಮ ಹತ್ರ ಇಲ್ಲ ಸರ್, ನಮ್ಮ ರೈತರ ಹತ್ರ ಇದೆ, ನಮ್ಮಲ್ಲಿ ರೈತರ ಹತ್ರ ಇದೆ, ಅವ್ರ ಹತ್ರ ನಾನು ತಗೊಂಡು ಮಾಡ್ತೀವಿ ಸರ್. ಪರವಾಗಿಲ್ಲ. ಏನು ಮೇಡಮ್ ಇದು ತರಬೇತಿ ಅಂತೆಲ್ಲ ಹೇಳ್ತಾ ಇದ್ದಾರೆ, ಏನು ನಿಮ್ಮ ಕೆ ವಿ ಕೆನಲ್ಲಿ ಏನು ಚಕ್ಲಿ ಉಂಡೆ ಕೋಡ್ಬಳೆ ಮಾಡೋದೆಲ್ಲ ಹೇಳ್ಕೊಡ್ತೀರಾ? ಹೌದು ಸರ್, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಮಾನ್ಯವಾಗಿ ಗೃಹ ವಿಜ್ಞಾನಿಯಾಗಿ ನಾನು ಅಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯನ್ನು ಹೇಳ್ಕೊಡೋದು. ಸೊ ಅದರ ಮೂಲಕ ಅಂದರೆ ಪದ್ಧತಿ ಪ್ರಾತ್ಯಕ್ಷಿಕಗಳ ಮೂಲಕ ಅವರಿಗೆ ಹೇಳ್ಕೊಡ್ತೀವಿ. ಸೊ ಅದಲ್ಲದೆ ಪೋಷಕಾಂಶಗಳ ಅವೇರ್ನೆಸ್ ಕೂಡ ಅವರಿಗಿರಬೇಕು, ಮತ್ತು ಸಮತೋಲನ ಆಹಾರದ ಬಗ್ಗೆ ಅವರಿಗೆ ಅರಿವಿರಬೇಕು. ಸೊ ಪೋಷಕಾಂಶಗಳ ನ್ಯೂನತೆಯಿಂದ ಏನಾಗುತ್ತೆ ಮತ್ತು ಅದನ್ನು ಹೇಗೆ ಹೋಗಲಾಡಿಸುವ ಬೇಕು ಅನ್ನೋದನ್ನು ಅದ್ರ ಬಗ್ಗೆ ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ಅದರ ಜೊತೆಗೆ ಕೈತೋಟದ ಬಗ್ಗೆ ಕೂಡ ಅರಿವನ್ನು ನಾವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ತರಬೇತಿಗಳಿಗೆ ಬಂದಾಗ ನಾವು ಒಳಾವರಣ ತರಬೇತಿ ಹೊರಾವರಣ ತರಬೇತಿಗಳನ್ನು ಮಾಡ್ತೀವಿ. ಅದು ಒಂದು ದಿವಸದಿಂದ 25 ದಿವಸದ ತರಬೇತಿಗಳು ಕೂಡ ಇಲ್ಲಿ ಸಿಗ್ತವೆ. ಸೊ ಅದರಲ್ಲಿ ಸಾಮಾನ್ಯವಾಗಿ ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಮೌಲ್ಯವರ್ಧನೆ ಬಗ್ಗೆ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ. ಸೊ ಅದರ ಜೊತೆಗೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಮತ್ತು ಅದು ಬ್ರ್ಯಾಂಡಿಂಗು ಲೇಬ್ಲಿಂಗು, ಸೊ ಮಾರುಕಟ್ಟೆ ಸಂಪರ್ಕ ಕೂಡ ನಾವು ಅವರಿಗೆ ಕಲ್ಪಿಸ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಇವರು ನಮ್ಮ ಸಾಕಮ್ಮವರು ಕೂಡ ತರಬೇತಿಯನ್ನು ತೆಗೆದುಕೊಂಡು ಈಗ ಅವರು ದೊಡ್ಡ ಮಟ್ಟದಲ್ಲಿ ಸ್ನ್ಯಾಕ್ಸು ಆಗಿರ್ಬೋದು ಅಥವಾ ಮಾಲ್ಟ್ ಆಗಿರ್ಬೋದು ಅಥವಾ ಈ ಮಿಕ್ಸ್ಚರ್ ಅಂದರೆ ಉಪ್ಪಿಟ್ಟಿನ ಮಿಶ್ರಣ ಆಗಿರ್ಬೋದು, ಸೊ ಅಂಥವು ಸೂಜಿ ಅಂದರೆ ರವೆ ಹಿಟ್ಟು ಅಕ್ಕಿ, ಸೊ ಅದನ್ನೆಲ್ಲ ನೇರವಾಗಿ ರೈತರ ಹತ್ರ ಬೆಳೆಗಾರರ ಹತ್ರ ತೆಗೆದುಕೊಂಡು ಇವರು ಅದನ್ನು ಪ್ರಥಮ ಹಂತದ ಸಂಸ್ಕರಣೆಯನ್ನು ಮಾಡಿ ಆಮೇಲೆ ಅವರು ಮಾರಾಟವನ್ನು ಮಾಡ್ತಿದ್ದಾರೆ. ಅಂದರೆ ನೀವು ನಿಮ್ಮ ತರಬೇತಿಯಲ್ಲಿ ಪ್ರಾಯೋಗಿಕವಾಗಿ ಇದನ್ನೆಲ್ಲ ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳ್ಕೊಡ್ತೀರಾ? ಹೌದು, ಪ್ರಾಯೋಗಿಕವಾಗಿ ಮಾಡಿ ತೋರಿಸೋದು ಮತ್ತು ಅವ್ರ ಕಡೆಯಿಂದ ಮಾಡಿಸೋದು. ಸೊ ಇದು ಈ ತರಬೇತಿ ನಿರಂತರವಾಗಿ. ನಿಮ್ಮಲ್ಲಿ ಏನು ವ್ಯವಸ್ಥೆ ಇದೆ ಇದನ್ನೆಲ್ಲ ಮಾಡೋದಕ್ಕೆ? ನಮ್ಮಲ್ಲಿ ಲ್ಯಾಬ್ ಇದೆ ಸರ್, ಹೋಮ್ ಸೈನ್ಸ್ ಲ್ಯಾಬ್ ಇದೆ, ಮತ್ತೆ ಅಲ್ಲಿ AICRP ಲ್ಯಾಬ್ ಇದೆ. ಸೊ ಅಲ್ಲಿ ನಾವು ಈ ತರಬೇತಿಗಳನ್ನು ಪ್ರತಿ ಕೆವಿಕೆಗಳಲ್ಲೂ ಅದು ಇರುತ್ತೆ. ಸೊ ನಮ್ಮಲ್ಲಿ ವಿಸಿ ಫಾರ್ಮ್ ಅಲ್ಲಿ ಲ್ಯಾಬ್ ಇದೆ, ಎಲ್ಲ ಇದೆ. ಹಾಗಾಗಿ ನೀವು ಅವರಿಗೆ ಪ್ರಾತ್ಯಕ್ಷಿಕೆ ಮೂಲಕ ಹೇಳ್ಕೊಡ್ತೀರಾ? ಇದಕ್ಕೇನಾದ್ರೂ ಚಾರ್ಜ್ ಮಾಡ್ತೀರಾ ಮೇಡಮ್? ಸರ್, ಆ್ಯಕ್ಚುಲಿ ಸಾಮಾನ್ಯವಾಗಿ ನಾವು ಯಾವುದು ರೈತರಿಗೆ ರೈತ ಮಹಿಳೆಯರಿಗೆ ಉಚಿತವಾಗಿರ್ತದೆ ತರಬೇತಿ. ಸೊ ವಸತಿ ಕೂಡ, ಊಟ ವಸತಿ ಮತ್ತು ತರಬೇತಿ, ಯಾವುದೇ ಶುಲ್ಕ ನಾವು ತೆಗೆದುಕೊಳ್ಳೋದಿಲ್ಲ, ಇದು ಫ್ರೀ ಆಗಿರ್ತದೆ. ಅಂದರೆ ಊಟ ಹಾಕಿ ಅಲ್ಲೇ ವಸತಿ ಕೊಟ್ಟು ಫ್ರೀಯಾಗಿ ಇದನ್ನೆಲ್ಲ ಹೇಳ್ಕೊಡ್ತೀರಿ? ಹೌದು ಸರ್. ಅಲ್ವಾ, ತರಬೇತಿ ಈಗ ನೀವು ತಗೊಂಡಿದ್ದು ಸಾಕಮ್ಮನವ್ರೆ ಎಷ್ಟು ದಿವಸದಮ್ಮ? ನಾವು 25 ದಿವಸ ತಗೊಂಡ್ರಿ ಸರ್. 25 ದಿವಸ ಅಲ್ಲೇ ಇದ್ರೆ ವಿಸಿ ಫಾರಂ ಅಂದ್ರೆ ನಮ್ಗೆ ಹತ್ರ ಇದೆ, ನಮ್ದು ಒಂದು 1 ಕಿಲೋಮೀಟರ್ ಇದೆ, ನಾವು ಹೋಗಿ ಬಂದು ಮಾಡ್ತಾ ಇದ್ವಿ. ದೂರದಿಂದ ಬಂದವರೆಲ್ಲ ವಸತಿ ಇದೆ. ನಡ್ಕೊಂಡೇ ಹೋಗ್ಬಿಡೋರಿ, ನಡ್ಕೊಂಡೇ ಹೋಗ್ಬೋದು, ಅದೇ ಗಾಡಿ ಇದೆ, ಹೋಗ್ತೀವಿ. ಸರಿ ಅಮ್ಮ, ಈಗ ಎಷ್ಟು ವರ್ಷದಿಂದ ತಗೊಂಡಿದ್ದ ತಾವು ತರಬೇತಿನ? ನಾವು ಐದೂವರೆ ವರ್ಷ ಆಯ್ತು ಸರ್. ಐದೂವರೆ ವರ್ಷ ತಗೊಂಡಿದ್ದೆ. ಈಗೇನೋ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಾವು ಮಾಡ್ತಾ ಇದ್ದೀರಿ, ಏನೇನೆಲ್ಲ ಇದೆ ಈಗ ನಿಮ್ಮ ಹತ್ರ ಉತ್ಪನ್ನ ಅಂತಂದ್ರೆ? ನಮ್ಮಲ್ಲಿ ಮಿಕ್ಸರ್ ಇದೆ. ಏನ್ ಮಿಕ್ಸರು? ಸಾಮೆ ಮಿಕ್ಸರ್ ಇದೆ, ರಾಗಿ ಮಿಕ್ಸರ್ ಇದೆ, ಮಿಠಾಯಿ ಇದೆ, ಮತ್ತೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಹುಂಡೆಗಳು, ಸಿರಿಧಾನ್ಯದ ಲಡ್ಡುಗಳಿದೆ, ಆ ಥರದ್ದೆಲ್ಲ ನಮ್ಮದು ಮೂಲವರ್ಧನೆ ಇದೆ. ಪ್ರತಿದಿನ ನಮಗೆ ಆರ್ಡ್ರ್ ಇರುತ್ತೆ, ಪ್ರತಿದಿನ ಹೋಗ್ತಾ ಇರುತ್ತೆ, ಪ್ರತಿದಿನ ಮಾಡ್ತಾ ಇರ್ತೀವಿ. ರವೆನೂ ಮಾಡ್ತೀರಾ? ರವೆ ಅಂದರೆ ಕೇಳದವ್ರಿಗೆ ಅಷ್ಟೇ ನಾವು ಮಾಡೋದು, ಅದು ನಾವು ಇದರಲ್ಲಿ ಸಿರಿಧಾನ್ಯದಲ್ಲೇ ರವೆ ಮಾಡ್ಕೊತೀವಿ ಸರ್. ರವೆ ಅಥವಾ ಅದನ್ನೇ ರವೆ ಥರನೇ ಇದನ್ನು ಸಿರಿಧಾನ್ಯದಲ್ಲಿ ರವೆ ಮಾಡಿಕೊಂಡು, ನಮ್ಮಲ್ಲಿ ಮಿಷಿನರ್ಸ್ ಎಲ್ಲ ಇದೆ, ಮಿಷಿನ್ಗಳಿದೆ, ಮಿಕ್ಸರ್ ಮಾಡೋದಿದೆ, ಇಟ್ಟು ಕಲಸೋದಿದೆ, ಮತ್ತು ಪೌಡ್ರು ರವೆಗಳು ಎಷ್ಟು ಸೈಜ್ ಬೇಕು ಅದನ್ನು ಮಾಡ್ಕೊಳ್ಳೋದು ನಮ್ಮ ಹತ್ರ ಆಲ್ರೆಡಿ ಇದೆ. ಎಲ್ಲ ನೀವೇ ತಗೊಂಡ್ಬಿಟ್ಟಿದ್ರಾ? ಹೌದು ಸರ್, ಕೆಲವು ಕಡೆಯಿಂದ ನಮಗೆ ಮೇಡಮ್ ಸಜೆಸ್ಟ್ ಮಾಡಿ ತಗೊಂಡಿದ್ವಿ. ಹೌದಾ? ಎಲ್ಲಿಂದ ತಂದ್ರಿ ಮಿಷಿನ್ಗಳನ್ನೆಲ್ಲ? ನಮ್ದೆಲ್ಲ ಬೆಂಗಳೂರು ಸರ್. ಬೆಂಗಳೂರು? ಎಷ್ಟು ಖರ್ಚಾಯ್ತು ಸರ್ ಇವಾಗ ನಮಗೆ ಮಿಷಿನ್ಗಳಿಗೆಲ್ಲ? ಒಂದು 1.5 ಲಕ್ಷ ಖರ್ಚಾಗಿದೆ ಸರ್. 1.5 ಲಕ್ಷ? ನಾವು ಅದರ ಸರ್, ನಾವು ಖಾದಿ ಬೋರ್ಡಲ್ಲಿ ಇದಕ್ಕೆ ಸಾಲ ತಗೊಂಡಿದ್ವಿ, ಸಬ್ಸಿಡಿ ಲೋನ್ ತಗೊಂಡಿದ್ವಿ ಖಾದಿ ಬೋರ್ಡ್. ಅಲ್ಲಿ ಸಿಗುತ್ತೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ ಸರ್? ಈಗ ನಾವೀಗ ನಮಗೆ ಮೇಡಮ್ ಯಾವ ಟ್ರೈನಿಂಗ್ ಕೊಡುತ್ತೆ, ಈಗ ಟ್ರೈನಿಂಗ್ ಸೆಂಟ್ರಿಗೆ ನಾವು ಹೋದಾಗ ಪ್ರತಿಯೊಂದು ನಮ್ಗೆ ಮಹಿಳೆಯರಿಗೆ ಏನೇನು ಸೌಲಭ್ಯಗಳಿದೆ, ಏನೇನಿದೆ, ಯಾವ ಥರ ತೊಗೋಬೇಕು, ಯಾವ ಥರ ನೀವು ಮಾಡಬೇಕು ಅನ್ನೋದೆಲ್ಲ ನಮಗೆ ಫುಲ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್. ಫುಲ್ ಮೇಡಮ್ ಎಲ್ಲ ಟ್ರೈನಿಂಗು ಕೊಟ್ಟಿರ್ತಾರೆ ನಮಗೆ. ಅದನ್ನು ನಾವು ತಲೆ ಇಟ್ಕೊಂಡು ನಮ್ಗೆ ಯಾವ್ಯಾವ ಟೈಮ್ಗೆ ಏನೇನು ಬೇಕು ಅದನ್ನು ನಾವು ಮಾಡ್ಕೊತೇವೆ. ಎಲ್ಲಿ ಹೋದ್ರಿ ಖಾದಿ ಬೋರ್ಡ್ ಅಂದ್ರೆ? ಮಂಡ್ಯಕ್ಕ? ಮಂಡ್ಯ ಸರ್. ಮಂಡ್ಯದಲ್ಲಿ ಆನ್ಲೈನ್ ಅಲ್ಲಿ ನಾವು ಇದು ಮಾಡಿದ್ದು. ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ದು? ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ಬ್ಯಾಂಕ್ ನಮ್ದು ಯಾವ ಬ್ಯಾಂಕ್ ಅಲ್ಲಿ ನಾವು ನಮ್ದು ಇದಿರುತ್ತೆ ಆ ಬ್ಯಾಂಕ್ ಅಲ್ಲಿ ನಾವು ವ್ಯವಹಾರ ಇರುತ್ತೆ ಆ ಬ್ಯಾಂಕ್ ಅಲ್ಲಿ ನಮ್ಗೆ ಲೋನ್ ಕೊಡ್ತಾರೆ ಸರ್. ಬಹಳ ಸರಳವಾಗಿ ಹೇಳ್ತಿದ್ದೀರಲ್ಲಮ್ಮ, ಎಲ್ಲ ಬಹಳ ಬ್ಯಾಂಕ್ನವ್ರು ಓಡಿಸಾಡ್ತಾರೆ, ಸಾಲ ಕೊಡೋದಿಲ್ಲ ಮತ್ತೆ ಸಬ್ಸಿಡಿ ಸಿಗೋದು ಕಷ್ಟ ಅಂತೆಲ್ಲ ಅನ್ನುವಾಗ ನೀವೇನು ಭಾಳ ಈಸಿಯಾಗಿ ಹಿಂಗೆ ಹೋದೆ ಹಂಗೆ ತಗೊಂಬಂದೆ ಅನ್ನೋ ಹಂಗೆ ಹೇಳ್ತೀವಿ? ಹೌದು ಸರ್, ನಮ್ಮದು ಅಂದರೆ ನಾವು 5.5 ವರ್ಷದಿಂದ ಮಾಡ್ತಾ ಇದ್ವಿ. ನಾವು ತಗೊಂಡು ಒಂದು 2 ವರ್ಷ ಆಯಿತು ಲೋನು. ಆಯಿತು. ಆವಾಗ ನಮ್ಮದು ವ್ಯವಹಾರ ಆ ಥರ ಚೆನ್ನಾಗಿದೆ ಸರ್, ಯಾಕೆಂದರೆ ನಮ್ಮದು ಫುಲ್ಲು ಡಿಮ್ಯಾಂಡ್ ಇದೆ ನಮ್ಮ ತಿಂಡಿಗೆ. ಎಲ್ಲೋದ್ರೂ ನಮ್ಮದು ಹೆಸರಿದೆ, ಇದು ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ಬೇಡಿಕೆ ಜಾಸ್ತಿ ಇದೆ ಸರ್ ನಮ್ಮ ತಿಂಡಿಗಳಿಗೆ. ಅದು ನಮ್ಮ ಟ್ರಾನ್ಸಾಕ್ಷನ್ ನಮ್ಮದು ಅಕ್ಕಿ ತೆಗ್ದು ಮಾಡ್ತಾ ಇರ್ತೀವಿ, ಮತ್ತು ಎಲ್ಲ ನಾವೆಲ್ಲ ಕೊಟ್ಟಿರ್ತೀವಿ ತಿಂಡಿಗಳಾಗ್ಬೋದು, ಒಂದು ಏನೇ ಕೊಟ್ಟರು ಅದು ನಮ್ಮದು ಅಕೌಂಟ್ ಮುಖಾಂತರನೇ ನಾವು ಟ್ರಾನ್ಸಾಕ್ಷನ್ ಮಾಡಿಸ್ಕೊತಾ ಇರ್ತೀವಿ. ಅದರಲ್ಲಿ ನಮಗೆ ಅದನ್ನು ನೋಡ್ತಾರೆ ಇವ್ರದ್ದು ಹೇಗಿದೆ ವ್ಯವಹಾರ, ಟ್ರಾನ್ಸಾಕ್ಷನ್ ಹೇಗಿದೆ ಅಂತ ಅದ್ರ ಮೇಲೆ ನೋಡಿ ನಮಗೆ ಕೊಡ್ತಾರೆ. ಮ್ಯಾನೇಜರ್ಗೂ ಏನಾದರೂ ಉಂಡೆ ಚೆಕ್? ಇಲ್ಲ ಸರ್, ಹಂಗೆ ನಾವು ಟೇಸ್ಟ್ಗಿಂತ ಕೊಟ್ಟಿರ್ತೀವಿ. ಮನೆಗೆ ಬಂದಾಗ ಮನೆಗೆ ಅವರು ಲೋನ್ ಕೊಡೋ ಸುಮ್ಮನೆ ಕೊಡಲ್ಲ, ಮನೆಗೆ ಬಂದು ಎಲ್ಲ ಚೆಕ್ ಮಾಡ್ತಾರೆ ಏನಿದೆ, ಅವರು ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಅವರೆಲ್ಲ ನಮಗೆ ಚೆಕ್ ಮಾಡೇ ಕೊಡೋದು. ಆವಾಗ ಅದನ್ನು ಟೇಸ್ಟ್ ಮಾಡಿದ್ದಾರೆ, ಅವರು ಟೇಸ್ಟ್ ಮಾಡಿದ್ದಾರೆ, ನಾವು ಮಾಡೋದೆಲ್ಲ ಮಾಡಿಸಿದ್ದಾರೆ ನಮ್ಮ ಕೈಲಿ, ಎಲ್ಲ ಫೋಟೋಸ್ ತೊಗೊಂಡಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ ಅವ್ರು ಮಾಡ್ತಾರೆ, ಇವರು ತೀರಿಸ್ತಾರೆ ಅನ್ನೋ ಇದೇ ಅವ್ರಿಗೆ ಕೆಪಾಸಿಟಿ ಅನ್ನೋದು. ಸಾಲ ಎಷ್ಟು ಮಾಡಿದ್ರಮ್ಮ? ಸರ್ ನಾವು 10 ಲಕ್ಷ ತಗೊಂಡಿದ್ವಿ. 10 ಲಕ್ಷ ಸಾಲ? ಸಬ್ಸಿಡಿ ಎಷ್ಟು ಸಿಕ್ತು? 3.5 ಸಿಕ್ತು ಸರ್. 3.5 ಅಂದ್ರೆ 7.5 ಸಾಲ. ಹೇಗೆ ಮರುಪಾವತಿ? ಅದು ಒಂದು ತಿಂಗಳಿಗೆ ನಾವು 22,000 ಕಟ್ತಾ ಇದ್ವಿ ಸರ್. 22,000 ಅಂದ್ರೆ ಅಷ್ಟು ಆದಾಯ ಬರ್ತಾ ಇದೆ? ಬರ್ತಾ ಇದೆ ಸರ್, ಬರ್ತಾ ಇದೆ ಅಲ್ವಾ. ವ್ಯವಹಾರ ಎಷ್ಟು ಮಾಡ್ತೀರಮ್ಮ? ಸರ್ ನಮಗೆ ಒಂದು ತಿಂಗಳಿಗೆ ಹೆಂಗೆ ಅಂದ್ರೆ ಒಂದು ಎಲ್ಲ ಖರ್ಚೆಲ್ಲ ಕಳೆದು 60-70,000 ನಮ್ಗೆ ಆದಾಯ ಬರುತ್ತೆ ಸರ್. ಪರವಾಗಿಲ್ವೇ ಸರಿ. ಫುಲ್ಲು ನಾವು ಅಂದರೆ ಎಲ್ಲ ಕಡೆ ಕೃಷಿ ಮೇಳಗಳು, ಸ್ವದೇಶಿ ಮೇಳಗಳು, ಮತ್ತು ಆಹಾರ ಮೇಳಗಳು, ಸಿರಿಧಾನ್ಯದ ಮೇಳಗಳು, ಇದ್ ಕಡೆಯಲ್ಲಿ ಎಲ್ಲ ಆಗುತ್ತೆ ಅಲ್ಲೆಲ್ಲ ನಾವು ಅಟೆಂಡ್ ಒಂದಕ್ಕೂ ನಾವು ಮಿಸ್ ಮಾಡಲ್ಲ ಸರ್, ಅಟೆಂಡ್ ಮಾಡ್ತೀವಿ. ಸಾಕಮ್ಮನವರು ಭಾಳ ಫೇಮಸ್. ಹೌದು ಸರ್. ನಮಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದೇನೆ ನಮಗೆ GKVK ಕೃಷಿ ಮೇಳದಿಂದ ಸ್ಟಾರ್ಟ್ ಆಯಿತು, ಮತ್ತು ವಿಶಿಫಮ್ ಫಸ್ಟ್ ಅದಾದ್ಮೇಲೆ ವಿಶಿಫಮ್ ಆಗ್ತು, ಅಲ್ಲಿಂದ ಸ್ಟಾರ್ಟ್ ಆದಾಗ ನಮಗೆ ಅಲ್ಲಿ ನಾವು ಹೋದಾಗ ನಮ್ಮ ತಿಂಡಿಗಳನ್ನ ತಿಂದು ನೋಡ್ತಾರೆ ಅಲ್ವಾ, ಅವರು ನಮ್ಮ ಫೋನ್ ನಂಬರು ನಮ್ಮ ಅಡ್ರೆಸ್ ತೊಗೊಂತಾರೆ, ಅವ್ರಿಗೆ ಇಷ್ಟ ಆದರೆ ಕಾಲ್ ಮಾಡ್ತಾರೆ ನಮ್ಗೆ ಇಷ್ಟು ಕಳಿಸ್ಕೊಡಿ ಅಷ್ಟು ಕಳಿಸ್ಕೊಡಿ ಅಂತ. ಹಂಗೆ ಒಂದಕ್ಕೊಂದು ಹೋದಾಗ ನಾವು ಒಂದೊಂದು ಮೇಳಕ್ಕೊಂದು ಹೋದಾಗ ಒಂದಷ್ಟು ಆರ್ಡ್ರ್ಗಳು ನಮಗೆ ಬರ್ತಾಯಿತ್ತು ಸರ್. ಇವಾಗ ಕೊಡೋಕ್ಕಾಗದಿರಷ್ಟು ಬಂದಿದೆ, ತುಂಬ ಬೇಡಿಕೆ ಇದೆ ಸರ್ ಆ ಥರ ಇದೆ. ಹಂಗಾಗಿ ನಮಗೆ ಟ್ರಾನ್ಸಾಕ್ಷನ್ ಚೆನ್ನಾಗಿದೆ, ನಮಗೆ ಆದಾಯನೂ ಚೆನ್ನಾಗಿದೆ. ಮಾರ್ಕೆಟಿಂಗ್ ಸಮಸ್ಯೆ ಅಂತಾರಲ್ಲ, ನಿಮಗೇನ್ ಸಮಸ್ಯೆ? ನಮಗೇನ್ ಸಮಸ್ಯೆ ಇಲ್ಲ ಸರ್. ನಮಗೆ ಫಸ್ಟ್ ಮಾರ್ಗದರ್ಶನ ತೋರಿಸಿದ್ದು ನಮಗೆ ವಿಶಿಫಮ್ ಕೆವಿಕೆಯಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ ನಾವು ಹೋದ್ವಿ, ನಮಗೇನು ಸಮಸ್ಯೆ ಅನಿಸ್ಲಿಲ್ಲ. ಈಗೂ ಕೂಡ ನಾವು ಎಲ್ಲೇ ಮೇಳ ಆದ್ರೂ ಅವ್ರನ್ನ ಕೇಳ್ತೀವಿ, ಮೇಡಮ್ ಫೋನ್ ಮಾಡಿ, ಮೇಡಮ್ ಇಂಥ ಕಡೆ ಇದೆ, ನಮಗೆ ನಿಮ್ಮ ಕಡೆಯಿಂದ ಸ್ಟಾಲು ನಮ್ಗೆ ಮಾಡಿಕೊಡಿ ಮೇಡಮ್ ಅಂತ ಕೇಳ್ತೀವಿ. ಅವ್ರು ಅವಾಗ ನಮಗೆ ಆಯ್ತಮ್ಮ ಆಯ್ತು ಅಂದ್ಬಿಟ್ಟು ಅವ್ರು ಮಾಡಿಸ್ಕೊಡ್ತಾರೆ ಸರ್ ಎಲ್ಲ ಕಡೆ. ಆತ್ಮೀಯ ಕೇಳುಗರೆ, ಇದೇ ತಿಂಗಳ 19th ಬುಧವಾರ ಬೆಳಿಗ್ಗೆ 10:00 ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಏರ್ಪಾಡಾಗಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ಈ ಕಾರ್ಯಕ್ರಮ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆಯಲಿದೆ. ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಕೇಳುಗರು ಹಾಗೂ ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಗಮನಿಸಿ, ಈ ತಿಂಗಳ 19th ಬುಧವಾರ ಬೆಳಿಗ್ಗೆ 10:00 ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಮೈಸೂರಿನ ಸಿಎಸ್ಆರ್ಟಿಐ ಸಂಸ್ಥೆ ಆವರಣದಲ್ಲಿ ನಡೆಯಲಿದೆ. ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ ಬನ್ನಿ ಭಾಗವಹಿಸಿ. ಹಸಿರು ಹೊನ್ನಿರು ಮಣ್ಣಲ್ಲಿ ಬೆಳೆಯುವ ಬಂಗಾರ ಬಹುಮಾನ ಗೆಲ್ಲಿ, ತಾಂತ್ರಿಕ ಜ್ಞಾನ ನಿಮ್ಮದಾಗಿಸಿಕೊಳ್ಳಿ. ಹೇಳಿ ಮೇಡಮ್, ಏನೇನೆಲ್ಲ ಸಹಾಯವನ್ನ ಕೃಷಿ ವಿಜ್ಞಾನ ಕೇಂದ್ರ ಮಾಡ್ತಾ ಇದೆ? ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲ ಮಹಿಳೆಯರಿಗೆ ಮತ್ತು ರೈತರಿಗೆ ತರಬೇತಿ ಕೊಡುವಂಥ ಒಂದು ಕೆಲಸವನ್ನು ನಡೀತಾ ಇದೆ ಸರ್. ಸೊ ಅದರ ಜೊತೆಗೆ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು, ಹೊಸ ಹೊಸ ತಂತ್ರಜ್ಞಾನಗಳನ್ನು ಏನು ಆ ವರ್ಷದಲ್ಲಿರ್ತವ ಅದನ್ನು ರೈತರ ತಾಕಗಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳು ನಡೀತಾ ಇದೆ. ಅದಲ್ದಲೇ ಈಗ ಅವರೇನು ಹೇಳ್ತಾ ಇದ್ದಾರೆ ಮೇಡಮ್ಮು, ಈಗ ನೀವು ಅವ್ರಿಗೆ ಸಾಲ ಎಲ್ಲಿ ತಗೋಬೋದು ಮತ್ತು ಹೇಗೆ ಯಾವ ಸಂಸ್ಥೆ ಅಪ್ರೋಚ್ ಮಾಡಬೇಕು, ಮಾರ್ಕೆಟ್ ಲಿಂಕೇಜಸ್ ಹೇಗಿದೆ ಅದನ್ನೆಲ್ಲ ಹೇಳ್ಕೊಡ್ತೀರಾ ಅಂತ ಹೇಳ್ತಾರೆ. ತರಬೇತಿ ಅಂದಾಗ ಫುಲ್ ಪ್ಯಾಕೇಜ್ ಇರುತ್ತೆ ಸರ್. ಸೊ ಅವರು ಯಾಕೆಂದರೆ ಕಮ್ಯುನಿಕೇಷನ್ ಸ್ಕಿಲ್ಲಿಂದ ಹಿಡ್ಕೊಂಡು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಸಬ್ಸಿಡಿ ಸವಲತ್ತುಗಳು ಸಿಗ್ತವೆ ಅದು ಕೂಡ ಬ್ಯಾಂಕಿಂಗ್ ಬಗ್ಗೆ ಇರ್ತದೆ. ಸೊ ತರಬೇತಿ ಅಂದ ತಕ್ಷಣ ಅಲ್ಲಿ ಮೌಲ್ಯವರ್ಧನೆ ಸಂಸ್ಕರಣೆ ಅದು ಅಲ್ಲದೇ ಸಾಕಷ್ಟು ಅವರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲೆಲ್ಲಿ ಈ ಸಂಸ್ಕರಣ ಇಕ್ವಿಪ್ಮೆಂಟ್ಸ್ ಯಂತ್ರೋಪಕರಣಗಳು ಎಲ್ಲಿ ಲಭ್ಯ ಆಗ್ತವೆ, ಸೊ ಯಾವ ಇಲಾಖೆಯಲ್ಲಿ ಅದು ಸಬ್ಸಿಡಿ ರೇಟ್ಗಳಲ್ಲಿ ಸಿಗುತ್ತೆ, ಸೊ ಅದು ಕೂಡ ನಾವು ಮಾಹಿತಿಯನ್ನು ಕೊಡ್ತೇವೆ. ಅದು ಅಲ್ಲದೇ ಮಾರ್ಕೆಟಿಂಗ್ ಆಸ್ಪೆಕ್ಟ್ಸ್ ಬಗ್ಗೆ ತರಬೇತಿಯನ್ನು ಕೊಡ್ತೀವಿ. ಅದಲ್ಲದೇ ಎಲ್ಲೆಲ್ಲಿ ಮೇಳಗಳು, ಯಾಕೆಂದರೆ ಅವರಿಗೆ ಫಸ್ಟು ಅವರಿಗೆ ಸಂಪರ್ಕ ಕಲ್ಪಿಸಿಕೊಡೋದೇ ಮೇಳಗಳಿಂದ. ಫಸ್ಟ್ ನಮ್ಮ ವಿ ಸಿ ಫಾರ್ಮಲ್ಲಿ ಕೃಷಿ ಮೇಳ ನಡೀತಾ ಇತ್ತು, ಅಲ್ಲಿ ಅವರಿಗೆ ಎಕ್ಸ್ಪೋಜರ್ ಮಾಡಿದ್ವಿ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಗೊತ್ತಿರಲ್ಲ, ಯಾಕೆ ಮಾಡ್ತಾರೆ, ಮಾಡಿ ಅದನ್ನು ಮಾರಾಟ ಮಾಡುವಂಥ ಕಲೆ ಕೂಡ ಅದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಹಾಗಾಗಿ ಅವರಿಗೆ ಕೃಷಿ ಮೇಳಗಳಿಗೆ ನಾವು ಕರೆದುಕೊಂಡು ಹೋಗುವಂಥದ್ದು, ಸೊ ಅಲ್ಲಿ ಅವರಿಗೆ ವ್ಯಾಪಾರವನ್ನು ಮಾಡಿಸುವಂಥದ್ದು. ಸೊ ಅದಲ್ಲದೇ ಅವರು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಅವರು ಎಲ್ಲೆಲ್ಲಿ ಮೇಳಗಳು ಇರ್ತದೆ ಅವರೇ ಹುಡುಕೊಂಡು ನಮಗೆ ಕೇಳಕ್ಕೆ ಶುರು ಮಾಡ್ತಾರೆ. ಸೊ ಹಾಗೆಯೇ ಇನಿಷಿಯಲ್ ಆಗಿ ಅವರಿಗೆ ಹೆಲ್ಪಿಂಗ್ ಹ್ಯಾಂಡ್ ಅಂತ ಒಂದು ಸಿಕ್ಬಿಟ್ರೆ ಖಂಡಿತ ಇಂಥ ಅನೇಕ ಹೆಣ್ಮಕ್ಳು ವೃತ್ತಿಯಾಗಿ ಅದನ್ನು ತೆಗೆದುಕೊಳ್ತಾರೆ ಅಂತ ನನ್ನ ಭಾವನೆ. ಸೊ ಅದಲ್ಲದೇ ಇವರಿಗೆ ಒಂದು ತರಬೇತಿಗಳಲ್ಲಿ ಎಲ್ಲ ಥರದ ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜು, ಸೊ ಯಾವ ಥರ ಆ್ಯಟಿಟ್ಯೂಡು, ಮಾರ್ಕೆಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಸೊ ಎಲ್ಲ ಕೂಡ ಅವರಿಗೆ ತರಬೇತಿ ಸಿಗುತ್ತೆ. ಯಾಕೆಂದರೆ ಒಂದು ಮೌಲ್ಯವರ್ಧನೆ ಮಾಡಬೇಕಂದ್ರೆ ಅವರಿಗೆ FSSI ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಸೊ ಆ ಲೈಸೆನ್ಸ್ ಹೇಗೆ ತಗೋಬೇಕು, ಎಲ್ಲಿ ತಗೋಬೇಕು, ಯಾರನ್ನ ಅಪ್ರೋಚ್ ಮಾಡಬೇಕು, ಸೊ ಅದ್ರ ಬಗ್ಗೆನೂ ನಾವು ಅವರಿಗೆ ಅವೇರ್ನೆಸ್ ಕೊಡ್ತೀವಿ. ಮತ್ತು ಹೆಲ್ತ್ ಆ್ಯಂಡ್ ಹೈಜೀನ್ ಅಷ್ಟೇ ಇಂಪಾರ್ಟೆಂಟ್, ಫುಡ್ ಹ್ಯಾಂಡ್ಲಿಂಗಲ್ಲಿ ಅದೇ ಮೇನ್ ಆಗಿರ್ತದೆ. ಯಾಕೆಂದರೆ ಎಷ್ಟು ಫುಡ್ ಹೈಜಿನಿಕ್ ಆಗಿರಬೇಕು, ಹೇಗಿರಬೇಕು, ನೀವು ಯಾವ ರೀತಿ ಅದನ್ನು ಮಾಡುವಾಗ ತಯಾರಿಸುವಾಗ ಏನು ಮುತುವರ್ಜಿ ವಹಿಸಬೇಕು, ಮತ್ತು ನೀವು ಮಾಡುವಂಥ ಸ್ಥಳ ಹೇಗಿರಬೇಕು, ನಿಮ್ಮ ಪರ್ಸನಲ್ ಹೈಜಿನ್ ಹೇಗಿರಬೇಕು, ಸೊ ಅದು ಫುಡ್ ಹ್ಯಾಂಡ್ಲರ್ ಫುಲ್ ಒಂದು ಪ್ಯಾಕೇಜನ್ನು ಅವರಿಗೆ ಕೊಡ್ತೀವಿ ನಾವು. ಸೊ ಅದಲ್ಲದೇ ಎಲ್ಲ ಈ ಒಂದು ಏನು ತಯಾರಿಯಿಂದ ಹಿಡ್ಕೊಂಡು ರಾ ಮಟೀರಿಯಲ್ ಪ್ರೊಕ್ಯೂರ್ಮೆಂಟಿಂದ ಹಿಡ್ಕೊಂಡು ಅವರು ಪ್ರಾಡಕ್ಟ್ ಸೇಲ್ಸ್ವರೆಗೂ ನಾವು ಅವರಿಗೆ ಏನೆಲ್ಲ ಮಾಹಿತಿ ಬೇಕು ಅದೆಲ್ಲ ಟ್ರೈನಿಂಗಲ್ಲೇ ಆಗಿಬಿಟ್ಟಿರ್ತದೆ. ಏನಾದರೂ ಹೆಸರು ಇಟ್ಕೊಂಡಿದ್ದೀರಾ ನಿಮ್ಮ ಉತ್ಪನ್ನಕ್ಕೆ? ಸಾಕಮ್ಮನವರೇ ಸರ್, ನಮ್ಮ ಉತ್ಪನ್ನಕ್ಕೆ ನಾವು ಸಂಘದ ಹೆಸರು ಇಟ್ಟಿದ್ದೀವಿ. ಏನು ನಿಮ್ಮ ಸಂಘದ ಹೆಸರು? ಚಿತ್ತಾಳಮ್ಮ ಸ್ವಸಹಾಯ ಸಂಘ ಅಂತ ಇಟ್ಕೊಂಡಿದ್ದೀವಿ. ಅಂದರೆ ಚಿತ್ತಾಳಮ್ಮ ಫುಡ್ ಅಂತಲೇ ಇಟ್ಟಿದ್ದೀವಿ. ಉಂಡೆಗೇನು ಹೆಸರು, ಚಕ್ಳಿಗೇನು ಹೆಸರು, ಎಲ್ಲದಕ್ಕೂ ಒಂದೇ ಸರ್. ಅದು ನಾವು ಸಿರಿಧಾನ್ಯದಲ್ಲಿ ಮಾಡೋದ್ರಿಂದ ಇದು ನವಣೆ ಚಕ್ಲಿ, ನವಣೆ ನಿಪ್ಪಟ್ಟು, ಇದು ಸಾಮೆ ಲಡ್ಡು, ಸಾಮೆ ಮಿಕ್ಸರ್, ಈ ಥರ ಅದೇ ಅದರ ಅದೇ ಯಾವ್ದು ಹೆಸರು ಇಟ್ಟಿದ್ದೀವಿ ಸರ್, ಬೇರೆ ಏನು ಹೆಸರು ಇಟ್ಟಿಲ್ಲ. ಈ ಪ್ಯಾಕಿಂಗು ಮತ್ತು ಸ್ಟಿಕ್ಕರ್ಗಳು ಅವನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಪ್ಯಾಕ್ ಮಾಡೋ ಯಂತ್ರ ಯಂತ್ರಗಳಿದೆ ನಮಗೆ, ಕೆವಿ ಕೆಲೆ ಕೊಟ್ಟಿದ್ದಾರೆ, ಪ್ಯಾಕಿಂಗ್ ಇದು ಸೀಲಿಂಗ್ ಮಿಷಿನ್ ಕೊಟ್ಟಿದ್ದಾರೆ, ತುಕ್ಕದು ಕೊಟ್ಟಿದ್ದಾರೆ, ಅವರು ಫ್ರೀ, ನಮಗೇನು ಅಮೌಂಟ್ ಏನು ತಗೊಂಡಿಲ್ಲ, ಫ್ರೀಯಾಗೆ ಕೊಟ್ಟಿದ್ದಾರೆ. ನಮ್ಮ ಮಹಿಳೆಯರಿಗೆ ಏನೇನು ಸೌಲಭ್ಯ ಬೇಕು ಎಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೆ ಸ್ಟಾರ್ಟಿಂಗ್ ಇವರೆಲ್ಲ ಇದು ಕೂಡ ನಮ್ಮ ಲೇಬಲ್ ಕೂಡ ಅವರೇ ಮಾಡಿಸ್ಕೊಟ್ಟಿದ್ದಾರೆ, ನೋಡಿದ್ರೆ ಲೇಬಲ್ ಮಾಡಿಸಿದ್ದಾರೆ, ಅದರ ಮುಖಾಂತರನೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ ಸಾಕಮ್ಮನವ್ರೆ, ಈಗ ನಿಮ್ಮ ತರಹನೇ ಬೇಕಾದಷ್ಟು ಸ್ವಸಹಾಯ ಗುಂಪುಗಳು ಇದನ್ನೇ ಮಾಡ್ತವೆ. ಹಪ್ಪಳ ಮಾಡ್ತವೆ, ಉಂಡೆ ಮಾಡ್ತವೆ, ಚಕ್ಲಿ ಮಾಡ್ತವೆ. ಈಗ ನಿಮ್ಮದು ಮಾರಾಟ ಆಗಬೇಕು ಅಂತಂದರೆ ಅದಕ್ಕೆ ಏನಾದ್ರು ನೀವು ಟೆಕ್ನಿಕ್ ಏನಾದ್ರು ಇಟ್ಕೊಂಡಿದ್ದೀರಾ? ನಮ್ಮದು ಟೆಕ್ನಿಕ್ ಏನಿಲ್ಲ ಸರ್, ನಮ್ಮದು ಟೇಸ್ಟು ಮತ್ತು ಕ್ವಾಲಿಟಿ ಕ್ವಾಂಟಿಟಿ, ಅದೇ ನಮ್ಮದು ಟೆಕ್ನಿಕ್ಕು. ಅದನ್ನು ಯಾರಲ್ಲಿ ಎಲ್ಲರೂ ಮಾಡಲಿ, ಎಲ್ಲ ಮಹಿಳೆಯವರು ಮುಂದೆ ಬರಬೇಕು ಅನ್ನೋದು ಆಸೆ ಎಲ್ರಿಗೂ ಇದೆ. ಅವರಲ್ಲಿ ಏನೇನು ಬಳಸ್ತಾರೆ, ಎಣ್ಣೆ ಆಗ್ಬೋದು, ತುಪ್ಪ ಆಗ್ಬೋದು, ಐಟ ಅದಕ್ಕೆ ಏನೇನು ಬೇಕು ಅದನ್ನು ಬಳಸ್ತಾರೆ, ಅದು ಇದಾಗುತ್ತೆ. ಮತ್ತು ಟೇಸ್ಟು ಕ್ವಾಲಿಟಿ ಕ್ವಾಂಟಿಟಿನೂ ಇಂಪಾರ್ಟೆಂಟ್ ಆಗುತ್ತೆ. ಅವರು ತಿಂದು ನೋಡೆ ತೊಗೊಳ್ಳೋದು, ನಾವಂದರೆ ಸುಮ್ಮನೆ ಪ್ಯಾಕ್ ಮಾಡಿ ಕೊಟ್ಬಿಡಲ್ಲ ನಾವು, ಅದು ನಾವು ಸಪ್ರೇಟ್ ಇಟ್ಕೊಂಡು ಅವ್ರಿಗೆ ನಾವು ಟೇಸ್ಟಿಗೆ ಕೊಟ್ಟು ಅವ್ರಿಗೆ ಇಷ್ಟ ಆದರೆ ತೊಗೊಳ್ಳಿ ಅಂತ ಹೇಳಿರ್ತೀವಿ. ಅದನ್ನು ತೊಗೊಂಡು ಅವ್ರು ತಿಂದು ನೋಡಿ, ಈಗ ನಾವು ಸುಮ್ಮನೆ ಅವರು ಏನೋ ನೋಡೋಣ ಅಂತ ಬಂದಿರ್ತಾರೆ, ನಮ್ಮದು ತಿಂಡಿ ನಾವು ಕೊಟ್ಟಾಗ ತಿಂದಾಗ ಅವರು ತುಂಬ ಚೆನ್ನಾಗಿದೆ ಅಂತ, ಇವತ್ತು ಏನು ತೊಗೊಳ್ಳೇಬಾರ್ದು ನಮ್ಮ ಮೂಡಿರೋರು ಮಿನಿಮಮ್ 100 ಗ್ರಾಮರು ತೊಗೋತಾರೆ, ಅಷ್ಟು ಚೆನ್ನಾಗಿದೆ. ಮತ್ತೆ ಅದಕ್ಕೂ ತಿಂದು ಮನೇಲಿ ಹೋಗಿ ಎಲ್ಲ ತಿಂದು ನೋಡಿ ಫೋನ್ ನಂಬರ್ ತೊಗೊಂಡೋಗಿ, ಅದು ನಮ್ಮ ಲೇಬಲಲ್ಲಿ ಇರುತ್ತೆ ನಂಬರು, ಅದನ್ನು ನೋಡಿಕೊಂಡು ನಮ್ಗೆ ಹಿಂಗೆ ಸಪ್ಲೈ ಮಾಡಿ, ನಿಮ್ಮ ತಿಂಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಕೆಲವರು ಎಲ್ಲರೂ ಅದೇ ಮೆರಚಿ ಮೆಟ್ಟಲು ಮಾಡಿದ್ರೆ ಎಲ್ರಿಗೂ ಆಗುತ್ತೆ. ಒಬ್ರಿಗೆ ಅಕ್ಕಿದ ಇಷ್ಟಪಡ್ತಾರೆ, ಅವ್ರ ಸಿರಿಧಾನ್ಯದ ಇಷ್ಟಪಡ್ತಾರೆ, ಅವ್ರ್ಯಾರು ಹೆಂಗೆ ಹೆಂಗೆ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ ಸರ್. ಎಲ್ಲರೂ ಮುಂದೆ ಬರಬೇಕು ಅಂತಾನೆ, ಎಲ್ಲರೂ ಬರಲಿ ಅಂತಲೇ ನಮ್ಮ ಆಸೆ. ನೀವು ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ? ಹೌದು ಸರ್, ನಾನು ಇವಾಗ 5-6 ಜನ ಕೆಲಸ ಕೊಟ್ಟಿದ್ದೀನಿ ಸರ್. ಹೌದಾ? ಮಹಿಳೆಯರೇ ಎಲ್ಲ ನಿಮ್ಮ ಮನೆಯಲ್ಲೇ ಮಾಡ್ತಿರೋ ಅಥವಾ ಅದಕ್ಕೆ ಏನಾದರೂ ಒಂದು ಜಾಗ ಅಂತ ತಗೊಂಡು ಅಲ್ಲಿ ಮಾಡ್ತಾ ಇದ್ದೀವಿ? ಇಲ್ಲ ಸರ್, ಮನೆಯಲ್ಲೇ ಮಾಡ್ತಾ ಇದ್ದೀವಿ ಸರ್. ಮನೆಯಲ್ಲೇ ಮಾಡ್ತಾ ಯಂತ್ರಗಳನ್ನೆಲ್ಲ ಎಲ್ಲ ಹಾಕೊಂಡಿದ್ದೀರಿ? ಮನೆಯಲ್ಲೇ ಹಾಕೊಂಡಿದ್ದೀವಿ ಸರ್. ಎಲ್ಲ ಮನೆಯಲ್ಲೇ ಹಾಕೊಂಡಿದ್ದೀವಿ. ನಿಮಗೆ ಬೇರೆ ಕೆಲಸ ಮನೆಯಲ್ಲಿ ಮಾಡೋದಕ್ಕೆ ತೊಂದರೆ ಆಗಲ್ವೇ? ಏನಿಲ್ಲ ಸರ್, ಅದ್ರ ಟೈಮ್ಗೆ ನಾವು ಟೈಮಿಂಗ್ಸ್, ಬೆಳಗ್ಗೆ ಎಲ್ಲ ಟೈಮಿಂಗ್ಸ್ ಮಾಡ್ಕೊಂಡಿರ್ತೀವಿ ಅದಕ್ಕೆ. ಈಗ ಬೆಳಗ್ಗೆ ಒಂದು ಹಾಲು ಕರೆದಿರುತ್ತೆ, ಈಗ ಹಸುಗಳು ಆಡು ಮೇಕೆ ಎಲ್ಲ ಇದೆ ನಮ್ಮಲ್ಲಿ, ಕೋಳಿ ತಂದು ಎಲ್ಲ ಇದೆ. ಎಲ್ಲಾದರೂ ಬೆಳಗ್ಗೆ ಟೈಮ್ ಅದರಲ್ಲೇನು ಕೆಲಸ ಮಾಡಬೇಕು ಮುಗಿಸ್ತೀವಿ, ಮತ್ತು ಇದಕ್ಕೇನು ಟೈಮಿಂಗ್ಸ್ ಮಾಡಬೇಕು ಅದನ್ನು ಮಾಡ್ಕೊಂಡಿದ್ದೀವಿ. ಮನೆಯಲ್ಲೂ ಮಾಡ್ಕೊಂಡು ಮತ್ತು ನಮ್ಮ ಮನೆಯವ್ರ ಗದ್ದೆ ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೂ ಊಟ ಎಲ್ಲ ಆಳುಗಳೆಲ್ಲ ಬಂದು ಅವ್ರಿಗೂ ಊಟ ಕಳಿಸ್ತೀವಿ. ಜೊತೆ ಕೆಲಸ ಇದ್ದಾಗ ನಾವು ಹೋಗಿ ಜೊತೆಗೂ ಮಾಡ್ತೀವಿ ಸರ್, ವ್ಯವಸಾಯ ಮಾಡ್ತೀವಿ ನಾವು ಜೊತೆಗೆ ಹೋಗಿ ಮಾಡಿಕೊಂಡು, ನಮಗೆ ಅದೆಲ್ಲ ಬಿಡುವು ಮಾಡಿಕೊಂಡು ನಾವು ಇದನ್ನು ಮಾಡ್ತೀವಿ ಸರ್. ಕಷ್ಟ ಆಗಲ್ವ ಸಾಕಮ್ಮ? ಏನು ಅನ್ಸಲ್ಲ ಸರ್, ನಾವು ಒಂದ್ಸಲ ಇದಕ್ಕೆ ನಾವು ಬಂದಾಗ ಅದು ನಮಗೆ ಇಲ್ಲ, ಸ್ವಲ್ಪ ಆರ್ಡ್ರ್ ಬರದೇ ಇದ್ದಾನೆ ನಮಗೆ ಏನೋ ಇಲ್ವಲ್ಲ, ಫ್ರೀ ಕೂತಿದ್ದೀವಲ್ಲ ಅನಿಸ್ತಾ ಇರುತ್ತೆ ಸರ್ ನಮಗೆ. ನಿದ್ದೆ ಎಷ್ಟೊತ್ತು ಮಾಡ್ತೀರಿ? ನಿದ್ದೆ ಮಾಮೂಲಿ ಇಲ್ಲ, ನಿದ್ದೆ ಮಾಡ್ತೀವಿ ಸರ್, ನೈಟ್ ನಿದ್ದೆ ಮಾಡ್ತೀವಿ. ಜಾಸ್ತಿ ಆರ್ಡ್ರ್ ಇದ್ದಾಗ ಒಂದು 12 ಗಂಟೆವರೆಗೂ ಮಾಡ್ತೀವಿ, ಮತ್ತೆ ಬೆಳಗ್ಗೆ ಹೇಳ್ತೀವಿ. ಅಂದ್ರೆ ಈಗ ಮಾರಾಟದ ಜವಾಬ್ದಾರಿ ನಿಮ್ದು ಅಲ್ವಾ, ಉಳಿದಂತೆ ಅವರೆಲ್ಲ ಕೆಲಸ ಮಾಡ್ತಾರೆ. ಮೇಡಮ್ ಹೇಳಿದ್ರು ಆ ಗುಣಮಟ್ಟ ಅಂತ ಹೇಳಿ, ಉತ್ಪಾದನೆ ಮಾಡೋರು ತುಂಬಾ ಸ್ವಚ್ಛವಾಗಿರ್ಬೇಕು, ಒಳ್ಳೆ ಕ್ವಾಲಿಟಿ ಏನು ಉತ್ಪನ್ನನ ತರಬೇಕು, ಯಾಕೆಂದ್ರೆ ನೀವು ಕೊಡೋದು ಆಹಾರನ ಅಲ್ವಾ, ಅದನ್ನೆಲ್ಲ ತಾವು ಜಾಗರೂಕತೆ ವಹಿಸಿದ್ರಿ ಅಲ್ವಾ. ನಮ್ಗೆ ಟ್ರೈನಿಂಗ್ ಕೊಟ್ಟು ಮಾಡಿ ಅಂತ ಬಿಟ್ಟು ಸುಮ್ನೆ ಇರಲ್ಲ ಸರ್ ಮೇಡಮ್. ಮೇಡಮ್ ಅವಾಗ ವಾರಕ್ಕೆ 15 ಸಿಪ್ಪ ಅಂದ್ರೆ ನಮ್ ಚೆಕ್ ಮಾಡ್ತಿರ್ತಾರೆ, ಅವ್ರು ಯಾವ ರೀತಿ ಮಾಡ್ತಿದ್ದಾರೆ, ಅವ್ರೇನು ಮಾಡ್ತಿದ್ದಾರೆ, ಜಾಗ ಹೇಗಿದೆ, ಪ್ಯಾಕಿಂಗ್ ಹೇಗಿದೆ, ಎಲ್ಲಿ ಹೋಗ್ತೈತೆ, ಆದಾಯ ಎಷ್ಟು, ನಷ್ಟ ಎಷ್ಟು, ಅದನ್ನೆಲ್ಲ ಬಂದು ತಿಳ್ಕೊತಾರೆ. ಓಕೆ ಮೇಡಮ್, ಈಗ ನೀವು ಈಗ ಚಕ್ಲಿ ಆಗ್ಬೋದು, ಉಂಡೆ ಆಗ್ಬೋದು, ಈ ತರಹದ ಏನು ಉತ್ಪನ್ನಗಳಿದಾವಲ್ಲ, ಇದನ್ನೆಲ್ಲ ಈ ಪ್ರೋಸೆಸ್ನ ಸ್ಟ್ಯಾಂಡರ್ಡೈಸ್ ಮಾಡಿಬಿಟ್ಟಿದ್ದೀರಾ? ಇಷ್ಟಿಷ್ಟು ಹಾಕಬೇಕು, ಇಷ್ಟಿಷ್ಟು ಹಾಕಬೇಕು ಅಂತೇಳಿ? ಹೌದು ಹೌದು ಸರ್. ಸೊ ಪ್ರತಿಯೊಂದನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡೇ ಅದು ಅವರಿಗೆ ತರಬೇತಿಗಳಲ್ಲಿ ಕೊಡೋದು. ಸೊ ಅದೇ ಏನು ಕ್ವಾಂಟಿಟಿ ಪ್ರಮಾಣ ಇರ್ತದಲ್ಲ ಅವ್ರು ಮೇಂಟೈನ್ ಮಾಡಬೇಕು. ಸೊ ಅದು ಇರುತ್ತೆ. ಮತ್ತು ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು, ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕವರ್ಸ್ ಯೂಸ್ ಮಾಡಬೇಕು. ಸೊ ಅಂಥ ಟಿನ್ಗಳನ್ನೇ ಯೂಸ್ ಮಾಡಬೇಕು, ಅದಕ್ಕೂ ಅವರಿಗೆ ಸ್ಪೆಸಿಫಿಕೇಶನ್ಸ್ ನಾವು ಕೊಟ್ಟಿರ್ತೀವಿ ಮುಂಚೆನೆ. ಸೊ ಅದೆಲ್ಲನೂ ಅವರು ಮೇಂಟೈನ್ ಮಾಡ್ತಾರೆ. ಅದಕ್ಕೆ ನಾನು ಅವ್ರು ಹೇಳಿದ್ರು 15 ದಿವಸಕ್ಕೊಂದ್ಸಲ ನಮ್ಮನ್ನು ಫಾಲೋ ಅಪ್ ಮಾಡ್ತಾರೆ ಅಂತ. ಅಲ್ಲ ಅದು ಹೌದು, ನಾನು ಹೇಳೋದು ಈಗ ರುಚಿ ಅನ್ನೋದು ಇದೆಯಲ್ಲ, ಈಗ ಎಲ್ಲರೂ ಅದೇ ಸ್ಟ್ಯಾಂಡರ್ಡ್ನೇ ಬಳಸ್ತಾರೆ, ಆದರೆ ಒಬ್ರದ್ದು ಒಂದು ರೀತಿ ರುಚಿ ಇರುತ್ತೆ, ಇನ್ನೊಬ್ರದ್ದು ಇನ್ನೊಂದು ರೀತಿ ರುಚಿ ಇರುತ್ತಲ್ವಾ, ಅದರ ಬದಲಾವಣೆಗೆ ಏನು ಕಾರಣ ಸರ್? ಅದು ಅಂದರೆ ನಾವು ಏನು ಮಾಡೋ ಮೆಥಡಾಲಜಿ ಏನಿರ್ತದಲ್ಲ ಅದು, ಮತ್ತೆ ಆ ಪ್ರಮಾಣ, ಅವೆರಡು ಕರೆಕ್ಟ್ ಆಗಿದ್ರೆ ಅದು ಪ್ರತಿ ಬ್ಯಾಚಲ್ಲೂ ಸೇಮ್ ಇರ್ತದೆ. ಸೊ ಎಲ್ಲರಿಗೂ ಅದನ್ನ ನಾವು ಕೊಡಕ್ಕಾಗಲ್ಲ. ಆ ಟೆಕ್ನಾಲಜಿನ ಕೆಲವೊಬ್ರಿಗೆ ಮಾತ್ರ ನಾವು ಅದನ್ನ ಹೇಳ್ಕೊಡ್ತೀವಿ, ಎಲ್ಲರಿಗೂ ಹೇಳ್ಕೊಡಲ್ಲ. ಸೊ ಅವ್ರು ಕಲ್ತಿದ್ದಾರೆ, ಅವ್ರೀಗ ನಾನು ಬೇರೆದವ್ರಿಗೆ ಹೇಳಿ ಅಂತ ಹೇಳಿದಾಗ ಕಾಪಿ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಇಬ್ರು ಅದೇ ಹೇಳಿದ್ರು ಅವ್ರು, ಇಬ್ರು ನಾವು ಇದ್ದೀವಿ, ಅವರೇ ಬೇರೆ ಮಾಡ್ತಾರೆ, ನಾನೇ ಬೇರೆ ಮಾಡ್ತೀನಿ ಅಂತ. ಯಾಕೆಂದ್ರೆ ಇಲ್ಲಿ ಮತ್ತೆ ಮಾರ್ಕೆಟಿಂಗ್ ಕಾನ್ಫ್ಲಿಕ್ಟ್ಸ್ ಆಗಬಾರ್ದು ಅಂತಂದ್ಬಿಟ್ಟು ಇವರಿಗೆ ಒಂದು ಸಾಮೇದನಿ ಮಾಡಿ ನವಣೆದವ್ರು ಮಾಡ್ತಾರೆ. ಸೊ ಆ ಪದಾರ್ಥಗಳು ಅವರಿಬ್ಬರದ್ದು ಬೇರೆ ಬೇರೆನೇ ಆಗಿರ್ತದೆ, ಅವಾಗ ಇಬ್ಬರ ಮಧ್ಯದಲ್ಲಿ ಕಾಂಪಿಟೇಷನ್ ಬರಲ್ಲ. ಅಲ್ಲ, ಇವರಿಬ್ಬರ ಮಧ್ಯೆ ಬರದಲ್ಲೇ ಇರ್ಬೋದು ಮೇಡಮ್, ಬೇರೆಯವರಿಂದ ಬರ್ಬೋದಲ್ಲ. ಅಂದ್ರೆ ಸ್ಟ್ಯಾಂಡರ್ಡೈಸ್ ಆಗಿರುವಂತ ಟೆಕ್ನಾಲಜಿನ ಕಮರ್ಷಿಯಲೈಸೇಷನ್ ಮಾಡಿರ್ತೀವಲ್ಲ ಸರ್, ಅವ್ರಿಗೆ ಮಾತ್ರ ಕೊಡ್ತೀವಿ ನಾವು, ಬೇರೆ ಯಾರಿಗೂ ಕೊಡಲ್ಲ. ಸೊ ಅದಕ್ಕೆ ಪರ್ಚೇಸ್ ಮಾಡಬೇಕು, ಸೊ ನಾವು ಇತ್ತೀಚಿನ ದಿನಗಳಲ್ಲಿ ಕಮರ್ಷಿಯಲೈಸೇಷನ್ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಮೊದಲು ನಾವು ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಈಗ ಅವರಿಗೆ ಫ್ರೀ ಆಗಿ ಆ ಥರ ಟ್ರೈನಿಂಗ್ ಅಂದ್ರೆ ಇನ್ನು ಮುಂದೆ ನಿಮ್ಮಲ್ಲಿ ಬಂದು ಈ ತಾಂತ್ರಿಕತೆ ತಗೋಬೇಕು ಅಂದ್ರೆ ದುಡ್ಡು ಕೊಡ್ಬೇಕಾ? ಕೆಲವೊಂದು ಟೆಕ್ನಾಲಜಿಗಳು ಇದಾವಲ್ಲ ಸರ್, ಈಗ ನವಣೆ ಉಪ್ಮಾ ಆಗಿರ್ಬೋದು ಅಥವಾ ನವಣೆ ಬಿಸಿಬೇಳೆ ಬಾತ್ ಆಗಿರ್ಬೋದು, ಅವೆಲ್ಲ ಇನ್ಸ್ಟೆಂಟ್ ರೆಡಿ ಟು ಕುಕ್ ಪ್ರಾಡಕ್ಟ್ಸ್. ಸೊ ಅವನ್ನೆಲ್ಲ ಆಲ್ರೆಡಿ ನಾವು ಕಮರ್ಷಿಯಲೈಸೇಷನ್ ಮಾಡಿದ್ದೀವಿ, ಅದನ್ನ ಇಂತಿಷ್ಟು ಅಂತಂದ್ಬಿಟ್ಟು ದುಡ್ಡು ಕೊಟ್ಟು ಅವ್ರು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಆ ಟೆಕ್ನಾಲಜಿ ಅವರಿಗಷ್ಟೇ ಗೊತ್ತಿರ್ತದೆ, ನಾವು ಅವ್ರಿಗೇನು ಮಾಡಿ ತೋರಿಸಿರ್ತೀವಿ, ಡೆಮೋ ಮಾಡಿರ್ತೀವಿ, ನಮಗೆ ಅವ್ರಿಗೆ ಅಷ್ಟೇ ಗೊತ್ತಿರ್ತದೆ. ಸೊ ಅದು ಬೇರೆದವ್ರಿಗೆ ಗೊತ್ತಿರಲ್ಲ. ಈಗ ಅಂತ ಅನೇಕ ಪದಾರ್ಥಗಳು ಈಗ ಮಾರ್ಕೆಟಿಗೆ ಬಂದಿದ್ದಾವೆ. ಸೊ ಅಂದರೆ ಈಗ ಪ್ರೈವೇಟೈಸೇಷನ್ ಅಂದರೆ ಪ್ರೈವೇಟ್ ಕಂಪ್ನಿಗಳನ್ನು ನಾವು ಕಟ್ಟಾಕಾಗಲ್ಲ. ಸೊ ಹಾಗಾಗಿ ದಿನ ಒಂದೊಂದು ಹೊಸ ಪ್ರಾಡಕ್ಟ್ಸ್ಗಳು ಅಂದರೆ ಮಿಲೆಟ್ಸ್ ಅಲ್ಲಿ ಬರ್ತಾ ಇದೆ. ಅಂದರೆ ಈಗ ಗ್ರಾಮೀಣ ಮಟ್ಟದಲ್ಲಿ ಈ ತರ ಹೆಣ್ಮಕ್ಳು ಸೇರಿಕೊಂಡು ಏನು ಮಾಡ್ತಾರೆ, ಇವರು ಮಾರುಕಟ್ಟೆಯಲ್ಲಿ ಆ ತರಹ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆ ಪೈಪೋಟಿ ನಿಲ್ಬಹುದು, ನಡೆಸ್ಬೋದು ಅಂತ ಅನ್ಸುತ್ತೆ ತಮಗೆ? ಕಷ್ಟ ಇದೆ, ಬಟ್ ಅದರಲ್ಲಿ ಕೆಲವೊಂದು ಮಾರ್ಪಾಡನ್ನು ಅವ್ರು ಹೇಳಿದರು ಲೇಬಲಿಂಗ್ ಬಗ್ಗೆ, ಇದ್ರ ಬಗ್ಗೆ. ಯಾಕೆಂದರೆ ನಮ್ಮ ಇಲ್ಲಿ ಸ್ಥಳೀಯವಾಗಿ ಏನು ಮಾಡ್ತೀವಿ ಅದಕ್ಕೆ ಲೇಬಲ್ಗಳಿರಲ್ಲ, ಸರಿಯಾದ ಇದು ಪ್ಯಾಕೇಜಿಂಗ್ ಕವರ್ಸ್ಗಳಿರಲ್ಲ. ಸೊ ಇವರು ಆ ಥರ ಒಂದು ಏನು ಅವ್ರದೇ ಆದಂಥ ಒಂದು ಬ್ರ್ಯಾಂಡು ಮತ್ತು ಆ ಲೇಬಲ್ಲು ಮಾಡ್ಕೊಂಡಿದ್ದೆ ಆದರೆ ಖಂಡಿತ ಅದ್ರ ಜೊತೆ ಪೈಪೋಟಿಗೆ ಇಳಿಬೋದು. ಬಟ್ ಇದು ಸ್ಮಾಲ್ ಸ್ಕೇಲ್ ಆಗಿರೋದ್ರಿಂದ ಕಷ್ಟ ಆಗುತ್ತೆ. ನಿಮ್ಗೇನು ಅನ್ಸುತ್ತೆ ಸಾಕಮ್ಮನವ್ರೆ? ನಮಗೆ ಕಷ್ಟ ಅನಿಸ್ತಾ ಇಲ್ಲ ಸರ್, ನಮ್ಗೆ ಯಾಕೆಂದ್ರೆ ಅವರಲ್ಲಿ ನಾವು ಪೈಪೋಟಿ ಇದೀವಿ ಆಲ್ರೆಡಿ ಯಾಕೆಂದ್ರೆ ಅದು ನಾವಾಗಿ ನಾವು ಪೈಪೋಟಿ ಹೋಗಿಲ್ಲ, ಜನರುಗಳ ನಮ್ಮನ್ನ ಅವರನ್ನೇ ನಮ್ಮನ್ನ ಇದು ಮೀರಿಸ್ತಾ ಇದ್ದಾರೆ ಸರ್. ಯಾಕೆಂದ್ರೆ ಅವರು ನಾವು ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ, ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ, ಅವ್ರು ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳು ಇರ್ತಾರೆ, ಆದರೆ ಅವ್ರವ್ರನ್ನ ಬಿಟ್ಟು ನಮ್ಮ ಹತ್ರ ಬರ್ತಾರೆ. ಯಾಕೆಂದರೆ ನಾವು ಜಾಸ್ತಿ ಪ್ಯಾಕಿಂಗ್ ಮಾಡಲ್ಲ. ನಾವು ಪ್ಯಾಕಿಂಗ್ ಅಂದರೆ ಅದು ಎಷ್ಟು ದಿನ ಆಗಿರುತ್ತೋ ಏನಿರುತ್ತೋ ಅನ್ನೋ ಸ್ವಲ್ಪ ಜನಗಳು ಇವಾಗ ತುಂಬ ಬುದ್ಧಿವಂತರಿದ್ದಾರೆ. ಪ್ಯಾಕಿಂಗು ತಿಂಗಳಾರ್ಗಟ್ಟಲೆ ಆಗಿರುತ್ತೆ, 6 ತಿಂಗಳಾಗಿರುತ್ತೆ, ನಾವು ನೋಡೆಲ್ಲ ತೊಗೊತೀವಿ. ಇವರು ಮತ್ತೆ ಅಲ್ಲೇ ಟೇಸ್ಟ್ ಕೊಡ್ತಾರೆ, ಮತ್ತು ಅಲ್ಲೇ ನಮ್ಗೆ ಎಷ್ಟು ಗ್ರಾಮ್ ಬೇಕು ಅಷ್ಟು ಗ್ರಾಮ್ ತೂಕ ಮಾಡಿಕೊಡ್ತಾರೆ. ನಮ್ಮದೆಲ್ಲ ಪ್ಲಾಸ್ಟಿಕ್ ಇಲ್ಲ ಸರ್, ಎಲ್ಲ ಸ್ಟೀಲ್ ಬಾಕ್ಸಲ್ಲಿ ತೊಗೊಂಡೋಗ್ತೀವಿ, ನಮ್ಮದೆಲ್ಲ ಕಾಟನ್ದು ಕವರ್ಸ್ಗಳಿಗೆ ಹಾಕ್ಕೊಡ್ತೀವಿ. ಅದನ್ನು ನೋಡ್ತಾರೆ ಅವರು. ಇದು ಅದಲ್ಲದೆ ರೈತ ಮಹಿಳೆಯರು ಮಾಡ್ಕೋ ಬಂದಿದ್ದಾರೆ ಅಂದರೆ ಇವ್ರು ಯಾವುದೂ ಮೋಸ ಮಾಡಲ್ಲ ರೈತ ಮಹಿಳೆಯರು. ಅದು ಹಂಗಾಗಿ ಅವ್ರು ಅಲ್ಲೇ ಮಾಡಿ ನಮಗೆ ಬಿಸಿ ತಿಂದು ಕೊಡ್ತಾರೆ ಅಂತೇಳಿ ಜನಗಳು ನಂಬಿದ್ದಾರೆ. ಆ ನಂಬಿಕೆ ನಾವು ಉಳಿಸ್ಕೊಂತ ಇದೀವಿ. ಆಯ್ತಮ್ಮ, ನೀವು ಮಾಲ್ಗಳಿಗೆ ಹೋದ್ರೆ ಅಲ್ಲೆಲ್ಲೋ ಹೋದ್ರೆ ಈ ತರ ಎಲ್ಲ ಮಾಡ್ಬೋದು, ಎಲ್ಲೂ ಇಲ್ಲ ಕುತ್ಕೊಂಡೆ ಮಾರ್ತೀನಿ ಅಂದ್ರೆ ಏನ್ ಮಾಡ್ಬೇಕು ಸರ್? ನಾವು ಕುತ್ಕೊಂಡೆ ಮಾರ್ತೀನಿ, ಅದೇ ಮೆಥಡ್ ಅಲ್ಲಿ ಮಾರ್ತೀವಿ ಸರ್. ಬರ್ತಾರೆ ಸರ್, ನಮ್ಗೆ ರೆಗ್ಯುಲರ್ ಸುಮಾರು ಇದಾರೆ. ಅಂಗಡಿ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ನಾವು ಅಂದ್ರೆ ಪ್ರತಿ ಭಾನುವಾರ ನಮ್ಗೆ ಸಾವಯವ ಸಂತೆ ಅಂತ ನಮ್ಮ ಅಂಡೇದಡ್ಡಿ ಆಫೀಸ್ ಹತ್ರ ಮಾಡ್ತೀವಿ, ತೋಟಗಾರಿಕೆ ಇಲಾಖೆ. ಪ್ರತಿ ಭಾನುವಾರ 3:30 to 7:30 ತನಕ ನಾವು ಫುಲ್ ಸಾವಯವ ತರಕಾರಿ ಸೊಪ್ಪು ಎಲ್ಲ ಬೆಳೆಯುತ್ತೆ. ಎಲ್ಲ ರೈತರು ಅಲ್ಲಿ ಬಂದು ನಾವು ಪ್ರತಿ ಭಾನುವಾರ ಹಾಕೋತೀವಿ. 3:30 to 7:30 ತನಕ ನಾವು ಇರ್ತೀವಿ. ಅಲ್ಲಿ ನಾವು ಒಂದು ವೇದಿಕೆ ಮಾಡ್ಕೊಂಡಿದ್ವಿ. ಯಾಕೆ ಜನಗಳಿಗೆ ವಾರಕ್ಕೊಂದ್ಸಲ ನಾವು ವಾರಕ್ಕೆ ತರಕಾರಿ ತಿಂಡಿ ಹಣ್ಣುಗಳು ಕೊಡಬೇಕು ಅಂತ ನಾವು ಮಂಡ್ಯ ಆರ್ಗ್ಯಾನಿಕ್ ಅಲ್ಲಿ ಮಧು ಚಂದನ್ ಅಂತವರು ಅವರು ನಮಗೆ ಆ ಥರ ವೇದಿಕೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಅಲ್ಲಿ ಮಾರ್ತೀವಿ, ಪ್ರತಿ ಭಾನುವಾರ ನಾವು ಅಲ್ಲಿ ಮಾರ್ತೀವಿ. ಅದ್ಬಿಟ್ರೆ ಮೇಳಗಳಿಗೆ ಹೋಗ್ತೀವಿ, ಮನೆಗೆ ಆರ್ಡರ್ ಬರುತ್ತೆ. ಅಂದ್ರೆ ಬೇರೆ ಈ ಅಂಗಡಿಗಳು ಇರ್ತಾವಲ್ಲ ಅವ್ರಿಗೂ ಮಾರಾಟಕ್ಕೆ ಕೊಡ್ತೀರಾ? ಇಲ್ಲ ಅಂದ್ರೆ ಕೊಡ್ತೀವಿ, ಕೇಳ ಎಷ್ಟೊಂದು 3-4 ಅಂಗಡಿಗಳು ಮಾತ್ರ ತಗೊಂತಿದ್ದಾರೆ, ಅವ್ರಿಗೂ ಕೊಡ್ತಾ ಇದ್ದೀವಿ ಮಾರಾಟಕ್ಕೆ. ಯಾವ ಅಂಗಡಿಗಳಲ್ಲಿ ಒಬ್ಬರೊಬ್ರು ಗೊತ್ತಾಗಿ ಒಬ್ಬಟ್ಟುಗೆ ಬೇಕರಿಗಳಲ್ಲಿ ಭಟ್ರುಗಳು ಗೊತ್ತಾಗುತ್ತೆ, ಆ ಭಟ್ರುಗಳು ಒಬ್ಬಟ್ಟು ಹೇಳ್ತಾರೆ ನಿಮ್ಮ ಒಬ್ಬಟ್ಟು ತುಂಬ ಚೆನ್ನಾಗಿದೆ ಅಂತ. ಒಂದ್ಸಲ ಒಬ್ಬಟ್ಟು ಕೊಟ್ಟರೆ ಕಾರ್ಯಕ್ರಮಕ್ಕೆ ಅದು ಒಂದು 10 ಜನ ತಿಂದವರು 100 ಜನ ತಿಂದರೆ 10 ಜನವರೆಗೂ ಇಷ್ಟ ಆಗಿರುತ್ತೆ. ಮತ್ತೆ ಅವ್ರ ಫೋನ್ ನಂಬರ್ ತಗೊಂಡು ಅವ್ರವ್ರ ಫಂಕ್ಷನ್ಗಳಿಗೆ ಹೇಳ್ತಾ ಇದ್ದಾರೆ ಸರ್. ನೀವು ಮಾಡೋ ಟೆಕ್ನಿಕ್ ಎಲ್ಲ ಯಾರಿಗೂ ಹೇಳ್ಕೊಡಲ್ಲ ನೀವು? ಇಲ್ಲ ಸರ್, ಹೇಳ್ತೀವಿ, ಏನು ಮಾಡಿ ಅಂತ ಹೇಳ್ತೀವಿ ಸರ್, ಆದರೆ ಅವರು ಅಷ್ಟು ನಮ್ಮಷ್ಟು ಶ್ರಮ ತಗೊಳ್ಳಲ್ಲ ಸರ್. ಅಲ್ಲಮ್ಮ, ಯಾವುದೋ ಹೆಣ್ಮಕ್ಳು ಈ ಮಾತು ಕೇಳಿ ಬರ್ತಾರೆ, ಪರವಾಗಿಲ್ಲ ಸಾಕಮ್ಮನವ್ರು ಹೆಂಗೆ ಮಾಡ್ತಿದ್ದಾರೆ ನೋಡೋಣ ಅಂತ ಕೇಳಿದ್ರೆ ನೀವು ತೋರಿಸ್ತೀರ ಎಲ್ಲದನ್ನು? ತೋರಿಸ್ತೀವಿ ಸರ್. ತೋರಿಸ್ತೀವಿ ಅಲ್ವಾ? ಓಕೆ, ಈಗ ನೀವು ಮಾಡುವಂಥ ಉತ್ಪನ್ನಗಳನ್ನು ನೀವು ತಿಂತೀರಾ? ತಿಂತೀವಿ ಸರ್. ನೀವು ಬಳಸ್ತೀರಿ? ಬಳಸ್ತೀವಿ, ನಾವು ಅದನ್ನೇ ಬಳಸೋದು ಸರ್. ಊಟದಿಂದ ಸ್ನ್ಯಾಕ್ಸ್ವರೆಗೂ ನಾವು ಅದನ್ನೇ ಬಳಸೋದು. ಓಕೆ, ಏನೇನು ಮಾಡ್ತೀರಾ ಮನೆಯಲ್ಲಿ ಸಿರಿಧಾನ್ಯಗಳಿಂದ? ನಾವು ಬಿಸಿಬೇಳೆ ಬಾತ್ ಮಾಡ್ತೀವಿ, ಅನ್ನ ಮಾಡ್ತೀವಿ, ಮತ್ತೆ ಉಪ್ಪಿಟ್ಟು, ದೋಸೆ, ಇಡ್ಲಿ ಈ ಥರದ್ದೆಲ್ಲ ಮಾಡ್ತೀವಿ. ಸ್ನ್ಯಾಕ್ಸಲ್ಲಿ ಈ ಥರ ಐಟಮ್ ಎಲ್ಲ ಮಾಡಿಕೊಂಡು ಸ್ನ್ಯಾಕ್ಸಲ್ಲೇ ಸಿರಿಧಾನ್ಯದೇ ಸ್ನ್ಯಾಕ್ಸ್ ಮಾಡ್ಕೊಂಡು. ಅಕ್ಕಿ ಗೋಧಿ ಎಲ್ಲ ಬಳಸೋದು ಬಿಟ್ಟೇ ಬಿಟ್ಟಿದ್ದೀರಾ? ಸರ್ ಬಳಸ್ತೀವಿ, ಅಂದರೆ ಸ್ವಲ್ಪ ಕಡಿಮೆ ಅದು. ಅಕ್ಕಿ ಗೋಧಿ ಬಳಸ್ತೀವಿ, ರಾಗಿ ಪ್ರತಿದಿನ ರಾಗಿ ಬಳಸೇ ಬಳಸ್ತೀವಿ. ಮನೆಯವ್ರಿಗೆ ಮುದ್ದೆ ಬೇಕು, ಅದರಲ್ಲಿ ಲಡ್ಡು ಮಾಡ್ತೀವಿ. ಆ ಥರ ಈಗ ಶುಗರ್ನವರು ಬೇರೆಯವರು ಮನೆಗಳಲ್ಲಿ ಬೇರೆದ ಶುಗರ್ನವ್ರಿಗೆ ಏನು ತಿನ್ನಿಸ್ಕೊಡಲ್ಲ. ಈಗ ನಾವು ಮಾಡೋ ತಿಂಡಿಗಳಲ್ಲಿ ಶುಗರ್ನವರು ತಿನ್ಬೋದು, ಅವ್ರು ಏನು ಆಸೆ ಪಡ್ತಾರೆ. ಈಗ ರವೆ ಸಾಮ್ಯದು ರವೆ ಉಂಡೆ ಹಾಕಿರೋ ರವೆ ಉಂಡೆ ತಿನ್ಬೇಕು ಅಂದವ್ರಿಗೆ ಮನೇಲಿ ಕೊಡಲ್ಲ, ಸಕ್ಕರೆ ಬಳಸಿದ್ದಾರೆ ಅದು ಬಳಸಿದ್ದಾರೆ ನೀವು ಶುಗರ್ ಇದೆ ತಿನ್ಬೇಡ ಅಂತಾರೆ. ನಾವು ಬಳಸ ನಾವು ಮಾಡೋ ಲಡ್ಡಲ್ಲಿ ಶುಗರ್ನವರು ತಿನ್ಬೋದು. ನೋಡಿದ್ರ ಅಲ್ಲಮ್ಮ, ನೀವು ವಯಸ್ಸಾದವ್ರು ತಿನ್ಕತ್ತೀರಿ, ಮಕ್ಕಳು ತಿಂತಾವ? ಮಕ್ಕಳು ತಿಂತಾರೆ ಸರ್, ಮಕ್ಕಳೆಲ್ಲ ಫುಲ್ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಸರ್. ಹೌದು, ಮಕ್ಕಳಿಗೇನು ವಿಶೇಷವಾದ ಪದಾರ್ಥ ಮಾಡ್ತೀರಿ? ಮಕ್ಕಳಿಗೆ ವಿಶೇಷವಾದದ್ದು ಅಂತಂದರೆ ಅವರಿಗೆ ನವಣೆಯಿಂದ ಮಾಡೋ ಒಬ್ಬಟ್ಟು ವಿಶೇಷ ಆಗಿರುತ್ತೆ, ಮತ್ತೆ ಮಿಕ್ಸರ್ ವಿಶೇಷವಾಗಿದೆ ಸರ್. ಅದು ಖಾರ ಮಿಕ್ಸರ್? ಹಾಂ, ಖಾರ ಮಿಕ್ಸರ್ ವಿಶೇಷ. ಏನೇನು ಹಾಕ್ತೀರ ಅದಕ್ಕೆ? ಅದಕ್ಕೆ ನಾವು ಸಾಮಾನ್ಯ ಹಿಟ್ಟು ಮಾಡ್ಕೊಂಡಿರ್ತೀವಿ, ಅದಕ್ಕೆ ಉಪ್ಪು ಮತ್ತು ಅದು ಬೇಕಾದಷ್ಟು ಖಾರ ನೀರಾಗಿ ಕಲಸಿ ನಾವು ಡೈರೆಕ್ಟ್ ಎಣ್ಣೆಲ್ಲಿ ನಾವು ಕರೆದು ಅದಕ್ಕೆ ಮತ್ತು ಕರಿಬೇವು, ಕಡಲೆ ಬೀಜ, ಹುರುಗಡಲೆ ಅದನ್ನ ಹಾಕಿ ನಾವು ಫ್ರೈ ಮಾಡಿ ಅದನ್ನ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಸಂಜೆ ಹೊತ್ತು ಕೊಟ್ಬಿಟ್ರೆ ಕರಮ್ ಕುರುಮ್ ಅಂತ ತಿನ್ಕೋಬಿಡ್ತೀವಿ. ಗದೆ ತಗೊಂಡು ಬಂದ ತಕ್ಷಣ ಕೊಡ್ಬೇಕು ಸರ್ ಕಾಫಿ ಜೊತೆಗೆ, ಸ್ನ್ಯಾಕ್ಸ್ ತುಂಬ ಇಷ್ಟಪಟ್ಟು. ನಾನು ಯಾವ ನೆಂಟರು ಮನೆಗೆ ಯಾರು ನೆಂಟರು ಬಂದ್ರೂ ನಾವು ಅದನ್ನೇ ಕೊಡ್ತೀವಿ, ತುಂಬ ಖುಷಿಯಿಂದ ತಿಂದು ಹೋಗ್ತದೆ ಸರ್, ತುಂಬ ಚೆನ್ನಾಗಿದೆ. ಅಂದರೆ ಕೇವಲ ಅನ್ನ ತಿನ್ನಿ ಗಂಜಿ ಮಾಡ್ಕೊಂಡು ಕುಡೀರಿ ಅಂತಂದ್ರೆ ಜನ ತಿನ್ನೋರು, ಈ ಥರ ಎಲ್ಲ ಮಾಡಿಕೊಟ್ರೆ ತಿಂತಾರೆ ಅಲ್ವಾ ಕಮಲಾಬಾಯಿ ಅವರು? ಹೌದು ಸರ್, ಅಂದರೆ ವರೈಟಿ ಕೇಳ್ತಾರೆ ಜನ ಈಗ, ಏಕೆಂದರೆ ಬೇರೆ ಪದಾರ್ಥಗಳಲ್ಲಿ ಎಲ್ಲ ವರೈಟಿ ಇದೆಯಲ್ಲ, ಸೊ ಸಿರಿಧಾನ್ಯಗಳಲ್ಲೂ ಆ ಥರ ವರೈಟಿ ಇದ್ರೆ ಖಂಡಿತ ಅದನ್ನು ಸ್ವೀಕಾರ ಮಾಡ್ತಾರೆ ಗ್ರಾಹಕರು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ದಿನದಲ್ಲಿ ಬಿಸಿಬೇಳೆಬಾತ್ ಮಿಕ್ಸು, ಉಪ್ಪಿಟ್ಟು ಮಿಕ್ಸು ಆ ಥರದೆಲ್ಲ ಮಾಡೋ ಉದ್ದೇಶ ಇದೆಯಾ? ಮಾಡೋದು ಮಾಡ್ತಾ ಇದ್ವಿ ಆಲ್ರೆಡಿ, ಇನ್ನೂ ಇದೆ. ನಾವೀಗ ಯಾವ್ದಾರು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ನಮ್ಮ ಕ್ಯಾಟರಿಂಗ್ ನೋಡಿ ಕೇಳಿದ್ದಾರೆ, ನಾನು ಈಗ ಸರಿದಾನ ಬಳಸೇ ನಾನು ಮಾಡ್ಕೊಡ್ತಾ ಇದ್ದೀನಿ. ಅವ್ರು ಅಕ್ಕಿಲಿ ಕೇಳ್ತಾ ಇದ್ದಾರೆ, ಅಕ್ಕಿ ಕೇಳ್ತಾ ಇದ್ದಾರೆ ಅಂತ ನಾವು ಅಕ್ಕಿಲೇ ಮಾಡ್ಕೊಡ್ತಾ ಇಲ್ಲ, ನಾನು ಸಿರಿಧಾನ್ಯ ಬಳಸಿ ಅವ್ರಿಗೆ ಬಿಸಿಬೇಳೆಬಾತು ಪಾಯಸ ನಾನು ಕೊಡ್ತಾ ಇದ್ದೀನಿ. ಅದನ್ನು ತಿಂದವರು ಇದು ಯಾವ ರೀತಿ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ, ಅಕ್ಕಿ ನಾನು ಉಚ್ಚ ಅಂತ ಕೇಳ್ತಿದ್ದಾರೆ. ಅವಾಗ ನಾನು ಹೇಳಿದ್ದೀನಿ ನಿಮಗೆ ಗೊತ್ತಿಲ್ಲದಂಗೆ ನಾನು ಮಾಡ್ಕೊಟ್ಟಿದ್ದೀನಿ, ಅದು ಎಲ್ಲರಿಗೂ ಬಳಸಲಿ ಅಂತ. ಚೆನ್ನಾಗಿದೆಯಾ, ನೆಕ್ಸ್ಟು ನೀವು ಮಾಡಬೇಕು ಅಂದರೆ ನಿಮ್ಮ ಫಂಕ್ಷನ್ಗಳಲ್ಲಿ ಈ ಥರನೇ ಮಾಡಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿದ್ರ ಆತ್ಮೀಯ ಕೇಳುಗರೆ, ಇದೇ ತಿಂಗಳ 19ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಏರ್ಪಾಡಾಗಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ಈ ಕಾರ್ಯಕ್ರಮ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆಯಲಿದೆ. ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಕೇಳುಗರು ಹಾಗೂ ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಗಮನಿಸಿ, ಈ ತಿಂಗಳ 19ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಮೈಸೂರಿನ ಸಿಎಸ್ಆರ್ಟಿಐ ಸಂಸ್ಥೆ ಆವರಣದಲ್ಲಿ ನಡೆಯಲಿದೆ. ಬನ್ನಿ ಭಾಗವಹಿಸಿ. ಬಹುಮಾನ ಗೆಲ್ಲಿ, ತಾಂತ್ರಿಕ ಜ್ಞಾನ ನಿಮ್ಮದಾಗಿಸಿಕೊಳ್ಳಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತಿಮವಾಗಿ ಕಮಲಾಬಾಯಿ ಅವರೇ? ಅಂತಿಮವಾಗಿ, ಸಿರಿಧಾನ್ಯಗಳು ಪೋಷಕಾಂಶಗಳಿಂದ ಸಮೃದ್ಧವಾಗಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಸೊ ಇದರಲ್ಲಿ ಅನೇಕ ಪದಾರ್ಥಗಳನ್ನು ಮಾಡಿ ಅದು ದಿನನಿತ್ಯ ಆಹಾರದಲ್ಲಿ ಉಪಯೋಗ ಮಾಡಿದರೆ ಖಂಡಿತ ಅನೇಕ ಕಾಯಿಲೆಗಳಿಂದ, ಉದಾಹರಣೆಗೆ ಹೇಳೋದಾದರೆ ಡಯಾಬಿಟಿಕ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಅವ್ರ ನಿಯಂತ್ರಣದಲ್ಲಿ ಇಡ್ಬೋದು, ಮತ್ತು ಬರದಂಗೆ ಅದನ್ನು ನಾವು ನೋಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಸಮತೋಲನ ಆಹಾರದ ಕೂಡ ಮುಖ್ಯ ಆಗಿರ್ತದೆ. ಆಹಾರದಲ್ಲಿ ಸಮತೋಲನತೆ ಕೊರತೆ ಆದರೆ ನಮ್ಮಲ್ಲಿ ಅನೇಕ ಪೋಷಕಾಂಶಗಳ ಕೊರತೆ ಆಗುತ್ತೆ, ಹಾಗೆ ನಾವು ಕಾಯಿಲೆಗೆ ತುತ್ತಾಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆಹಾರದಲ್ಲಿ ನಾವು ಹೇಳ್ತೀವಿ, ಒಂದು ತಟ್ಟೆನಲ್ಲಿ ಅರ್ಧ ಭಾಗ ಹಣ್ಣು ತರಕಾರಿಗಳಿರಬೇಕು, ಇನ್ನು ಅರ್ಧ ಭಾಗದಲ್ಲಿ ಸಿರಿಧಾನ್ಯಗಳು, ಇತರ ಧಾನ್ಯಗಳು, ಕಾಳುಗಳು ಮತ್ತು ಹಾಲಿನ ಉತ್ಪನ್ನಗಳು, ಮೀನು, ಮೊಟ್ಟೆ, ಮಾಂಸ, ಕೊಬ್ಬಿನ ಅಂಶ, ಸಕ್ಕರೆ ಅಂಶ ಇರಬೇಕು ಅಂತ ಹೇಳ್ತೀವಿ. ಹಾಗಾಗಿ ಸೊ ಆರೋಗ್ಯ ತುಂಬಾ ಮುಖ್ಯ, ಕಳೆದು ಹೋದ ಮೇಲೆ ನಾವು ಹುಡುಕೋದ್ರಲ್ಲಿ ಅರ್ಥ ಇಲ್ಲ. ಆರೋಗ್ಯ ಇದ್ದಾಗಲೇ, ನೆಟ್ಟಿಗಿದ್ದಾಗಲೇ ನೀವೆಲ್ಲ ನೀಟಾಗಿ ಅದನ್ನು ಬೆಳೆದು ಬಳಸಿ ಅದರ ಸದುಪಯೋಗ ಪಡ್ಕೊಂಡ್ರೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಹಾಗೂ ಸಮೃದ್ಧವಾಗಿರ್ತಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಾಕಮ್ಮನವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದೇ? ಹಾಂ, ಹೇಳಿದೆ ಸರ್. 8-0-95-61-26-70. ಇನ್ನೊಂದು ಸರಿ ಹೇಳ್ತೀರಾ? 8-0-95-61-26-70. ಇನ್ನೂ ಒಂದು ಸರಿ ಹೇಳ್ಬಿಡಿ. 8-0-95-61-26-70. ತಮ್ಮದು ಡಾಕ್ಟರ್ ಕಮಲಾಬಾಯಿ ಕೂಡಗಿ ಅವರೇ. 8-6-1-8-2-6 9097 ಇನ್ನೊಮ್ಮೆ 861-826-9097 ಇನ್ನೂ ಒಂದು ಸರಿ ಹೇಳ್ಬಿಡಿ 861-826-9097 ಒಳ್ಳೆಯದು ಡಾಕ್ಟರ್ ಕಮಲಾಬಾಯಿ ಕೂಡಗಿಯವರೇ ಹಾಗೂ ಸಾಕಮ್ಮನವರೇ, ಭವಿಷ್ಯದ ಸ್ಮಾರ್ಟ್ ಫುಡ್ ಸಿರಿಧಾನ್ಯಗಳು ಮತ್ತು ಅದರ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ಒಳ್ಳೆಯದಾಗಲಿ ಸಾಕಮ್ಮನವರೇ, ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಆತ್ಮೀಯ ಇದುವರೆಗೂ ಭವಿಷ್ಯದ ಸ್ಮಾರ್ಟ್ ಫುಡ್ ಸಿರಿಧಾನ್ಯಗಳು ಈ ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಕಮಲಾಬಾಯಿ ಕೂಡಿಗಿ ಮತ್ತು ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಸಾಕಮ್ಮ ಅವರೊಂದಿಗಿನ ಸಂವಾದ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಕೇಳುಗರೆ, ಇದೇ ತಿಂಗಳ 19ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಏರ್ಪಾಡಾಗಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ಈ ಕಾರ್ಯಕ್ರಮ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆಯಲಿದೆ. ರೇಷ್ಮೆ ಐಸಿರಿ